ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಮೊದಲಿಗೆ ಜೇಡಾ ತಾಲೂಕಿನ ಜಗಲ್ಪೇಟೆಯ ಜಗನ್ನಾಥ್ ದತ್ತಾತ್ರೇಯ ಗಾಂವ್ಕರ್ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಜಗನ್ನಾಥ್. ನಮಸ್ಕಾರ ಸರ್. ಹೇಳಿ, ಎಷ್ಟು ಜಮೀನಿದೆ, ಮಣ್ಣು ಹೆಂಗಿದೆ, ಹೇಗೆ ತಯಾರು ಮಾಡ್ತಾ ಇದ್ರಿ, ಎಷ್ಟು ದಿನ ಆಯ್ತು ನೀವು ಕೃಷಿ ಒಳಗೆ ತೊಡಕೊಂಡು? ಅದೆಲ್ಲ ನನಗೆ ಸುಮಾರು ಒಂದು 5-6 ವರ್ಷ ಆಯ್ತು ಸರ್ ಈಗ ಕೃಷಿ ಮಾಡ್ತಾ ಇರೋದು. ನಂದು ಸುಮಾರು 2 ಎಕರೆ ಜಮೀನಿದೆ ಸರ್. ಅದರಲ್ಲಿ ನಾವು ಪ್ರಮುಖ ಬೆಳೆ ಅಂತೇಳಿ ಕಬ್ಬು ಬೆಳಿತೀವಿ. ಕಬ್ಬನ್ನ ಸುಮಾರು ನಮ್ಮ ಏರಿಯಾದೊಳಗೆ ಬೆಳೀತಾ ಇದ್ದಿಲ್ಲ, ಈಗ ನಾವೇ ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಈ ಗ್ರಾಮದಲ್ಲಿ ಬೆಳೀಲಿಕ್ಕತ್ತು? ಬೆಳಿಲಿಕ್ಕೆತ್ತು ಅಂದ್ರೆ ಬಹಳ ಮಳೆಗಾಲ ಬಹಳ ಅಂತೇಳಿ ಕಬ್ಬು ಬೆಳೀತಿದ್ದಿಲ್ಲ. ನಮ್ಮ ಫ್ರೆಂಡ್ಸ್ ಒಬ್ರು ಇದಾರೆ, ಒಂದು ಪ್ರಶಾಂತ್ ಶಿರೋಡ್ಕರ್ ಅಂತೇಳಿ, ಅವ್ರು ಸ್ಟಾರ್ಟ್ ಮಾಡಿದ್ರು ಸರ್ ಇದನ್ನ. ಅವ್ರು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಯಾಕೆ ಮಾಡ್ತೀರಿ, ಬೆಳೆ ಆಗಲ್ಲ ಹಂಗ ಹಿಂಗ ಅಂತಿದ್ರು. ಆದ್ರೆ ಅವರು ಒಟ್ಟು ತ್ರಾಸ ತಗೊಂಡು ಸ್ಟಾರ್ಟ್ ಮಾಡ್ಯಾರ. ಅವರು ಇನ್ಕಮ್ದಾಗ ಅದಾರ ಸರ್, ಅದ್ರು ಚೆನ್ನಾಗಿ ಬೆಳೆ ಬರ್ತಾ ಇದೆ, ಮತ್ತೆ ಇಳುವರಿನೂ ಚಳಿಗೆ ಬರ್ತಾ ಇದೆ. ಅದನ್ನ ನೋಡ್ಕೊಂಡು ನಾವು ಮಾಡ್ತಿದ್ವಿ ಸುಮಾರು 5-6 ವರ್ಷ ಸರ್. ನಮಗೆ 2 ಎಕರೆಗೆ ಏನಿಲ್ಲ ಅಂದ್ರೆ ಒಂದು 100 ಟನ್ ಬರ್ತದೆ ಸರ್ ಕಬ್ಬು. ಈಗ ನಾವು ಸದ್ಯಕ್ಕೆ 4ನೇ ಕುಳಿ ತಗೊಂಡು 5ನೇ ಕುಳಿಗೆ ಅರ್ಧ ಇಟ್ಟಿದ್ದವ್ರಿ, ಅರ್ಧ ತೆಗೆದಿದ್ದವ್ರಿ. ನಾವು ಇಲ್ಲಿ ಹಳೆ ಹಳಕ್ಕೆ ಹಾಕ್ತಿರ್ ಸರ್ ಹಳೆ ಬ್ಯಾರಿ ಶುಗರ್ ಇದಕ್ಕೆ. ಈಗ ಕುಳೆ ಬೆಳೆಗೂ ಪ್ರಮುಖ ಬೆಳೆಗೂ ಏನು ವ್ಯತ್ಯಾಸ? ಕುಳೆ ಬೆಳೆಗೆ ಇಳುವರಿ ಚಲೋ ಬರ್ತದ್ರೆ ಸರ್. ಮೊದಲೇ ಸಲ ಹಾಕಿದಾಗ ಸ್ವಲ್ಪ ಮೊದಲು ಏನಾಗ್ತದೆ, ನಾವು ಫಸ್ಟ್ ಸಲ ಮಾಡಿದಾಗ ಬೆಳೆ ಬಂದ ಕೂಡ ಅದಕ್ಕೆ ಮಣ್ಣನ್ನು ಸ್ವಲ್ಪ ಪ್ರಮಾಣದ ಹಾಕ್ತೀವ್ರಿ. ನಾನು ಬರ್ತೀ ಏನಂತೀವಿ, ಮೊನ್ನೆ ಮರಾಠಿ ಒಳಗೆ ಭರ್ತಿ ಅಂತೀವಿ ಅಂದರೆ ತುಂಬೋದು. ಹಾಂ, ತುಂಬೋದು. ಬಾಕಿ ಆಸೆಗಳೆಲ್ಲ ಮಾಡ್ತಾರೆ, ದೊಡ್ಡ ಪ್ರಮಾಣದ ಭರ್ತಿ ಮಾಡ್ಕೊಂಡು ಫಸ್ಟ್ ಬೆಳೆ ತೊಡ್ ತೊಗೋತಾರೆ. ನಾವು ಹೆಂಗೆ ಮಾಡ್ತೀವಿ, ಫಸ್ಟ್ ನಮಗೆ ಅವರೇಜ್ ಒಂದು 80 ಬಂದರೆ ನೆಕ್ಸ್ಟ್ ಅವ್ರದ್ದು 85, 90, 100 ಹಿಂಗೆ ಟನ್ ಬರುತ್ತೆ ಸರ್. ನಾವು ಒಂದು ಮಣ್ಣನ್ನು ಸ್ವಲ್ಪ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಒಂದೇ ಸಲ ಹಾಕ್ಬಿಟ್ರೆ ನೆಕ್ಸ್ಟ್ ನಿಮ್ಮ ಮಣ್ಣು ತುಂಬಲಿಕ್ಕೆ ಏನು ಇರೋದಿಲ್ಲ ಸರ್. ಆ ಪ್ರಕಾರ ನಾವು ಬೆಳೆ ತೊಗೋತೀವಿ ಸರ್. ಹೇಗೆ ಮಣ್ಣು ಏರ್ ಹಾಕೋದು ಅದಕ್ಕೆ? ಅವು ಏರ್ ಹಾಕೋದು ಸರ್. ಇಲ್ಲ, ಹೌದು, ನಾವು ಅದನ್ನ ಒಂದ್ಸಲ ಬೆಳೆ ತೊಗೊಂಡ್ ಕೂಡಲೇ ಅದ್ರೊಳಗೆ ಪವರ್ ಟಿಲ್ಲರ್ ಹಾಕ್ಬಿಡ್ತೀವಿ ಸರ್. ನಾವು ಆ ಸಾಲ್ಗಳ ಮಧ್ಯದೊಳಗೆ ಪವರ್ ಟಿಲ್ಲರ್ ಹಾಕಿ ಏನಿದ್ದು ಕಳೆನ ಕಿತ್ಕೊಂಡು ಹೋಗ್ತದೆ, ಬೇರೆಲ್ಲ ಕಟ್ಟಾಗಿ ಬರ್ತಾವ ಸರ್. ಆಮೇಲೆ ಮಣ್ಣು ಏರ್ಸ್ಲಿಕ್ಕೂ ಚಲೋ ಬರ್ತದೆ. ಮನುಷ್ಯನ ಹಚ್ಚಿ ಪವಾಡದಿಂದ ಮಣ್ಣು ಏರ್ಸ್ಬಿಡ್ತೀವಿ ಸರ್. ಬೇರೆ ಕಟ್ಟಾದ್ರೂ ಒಳ್ಳೇದ? ಬೇರೆ ಕಟ್ಟಾದ್ರೂ ಒಳ್ಳೇದು, ಬೇರೆ ಕಟ್ ಆಗುತ್ತೆ ಸರ್. ಯಾಕಂದ್ರೆ ಉದ್ದುದ್ದು ಬೆಳೆದು ಅದು ಬೇರೆ ಕಡೆ ಒಂದು ಸಾಲು ಬಂದಿನಂತರ ಜಾಯಿಂಟ್ ಆಗಿಬಿಡ್ತಾವ್ರು. ಕಟ್ಟಾದ ಕೂಡಲೇ ಅದು ರಸಗೊಬ್ಬರ ಹೀರ್ಕೊಳ್ತದೆ ಚಲೋ, ಮತ್ತೆ ಇದನ್ನು ಚಲೋ ಬರ್ತದೆ, ಟಿಲ್ಲರ್ ಚಲೋ ಬರ್ತಾವ ಸರ್. ಅದಕ್ಕೆ ಅಂತರ ಹೇಗೆ? ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ 3 ಫುಟ್ ಸಾಲು ಇಟ್ಟಿರ್ತೀವಿ ಇವ್ರಿಗೆ. ಈಗ ಕೆಲವೊಬ್ರು 3.5, ಈಗ ಸದ್ಯ ನಾನಂತೂ 3.5 ಇಟ್ಟೇನೆ ಸರ್. ಈಗ 3.5 ಇಟ್ಟರೆ ಏನಾಗ್ತದೆ, ಪವರ್ ಟಿಲ್ಲರ್ ಚಲೋ ಹೋಗ್ತದೆ ಸರ್. ಅದ್ರೊಳಗೆ 3 ಇದ್ರೊಳಗೆ ಪವರ್ ಟಿಲ್ಲರ್ ಸ್ವಲ್ಪ ಕಟ್ಟಾಕಟ್ಟಿ ಹೋಗ್ತದೆ. 3.5 ಆದ ಕೂಡಲೇ ಪವರ್ ಟಿಲ್ಲರ್ ಸಾಲಿನೊಳಗೆ ಚಲೋ ಇದು ಹೊಡ್ಕೊಂಡು ಹೋಗ್ತದೆ ಸರ್. ಎದಕ್ಕೆ ಬೇಕು ನಿಮ್ಗೆ ಪವರ್ ಟಿಲ್ಲರ್? ಪವರ್ ಟಿಲ್ಲರ್ ಅಂದ್ರೆ ಮಣ್ಣು ಕೆದರಿ ಅದು ಬೇರೆಲ್ಲ ಕಟ್ ಮಾಡ್ತಾರೆ. ಅದು ಕಟಾವಾದ್ಮೇಲೆ? ಹಾ, ಕಟಾವಾದ್ಮೇಲೆ ಬೇರೆಲ್ಲ ಕಟ್ ಮಾಡಿ ಮಣ್ಣು ಮತ್ತೆ ಕೆಳಗಿನ ಮಣ್ಣು ಅದು ಒಣಗ್ಬೇಕು ಸರ್. ಕಬ್ಬಿಗೆ ಹಸಿನೂ ಬೇಕು, ಒಣದು ಬೇಕು ಸರ್, ಎರಡೂ ಬೇಕು. ಖಾಲಿ ನಿಮ್ ನೀರೇ ಬಿಟ್ಕೊಂಡಿದ್ರೆ ಆಗೋದಿಲ್ಲ ಸರ್, ಅದಕ್ಕೆ ಬೆಳೆ ಚಲೋ ಬರೋದಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ಭೂಮಿಯನ್ನ ಗಾಳಿ ಆಡುವಂಗ್ ಮಾಡಬೇಕು. ಹೌದೌದು, ಹೌದು. ಹಂಗ್ ಮಾಡೋದ್ರಿಂದ ಫಲವತ್ತತೆ ಹೆಚ್ಚು ಕಡಿಮೆ ಚೆನ್ನಾಗಿ ಆಗುತ್ತೆ. ರೌದಿ ಏನ್ ಮಾಡ್ತೀರಿ ಅದನ್ನ? ರೌದಿ ಸದ್ಯಕ್ಕೆ ನಾವು ಸುಡ್ತಾ ಇದೇವ್ರಿ. ಕೆಲವೊಬ್ರು ತಗದ್ ಅದನ್ನ ಕಂಪೋಸ್ಟ್ ಮಾಡ್ಲಿಕ್ಕೆ ಸರ್. ಸರ್, ನೀವ್ ಯಾಕೆ ಸುಡ್ತೀರಂಗ? ನಮ್ ಕಡೆ ಏನಾದ್ರೆ ಪ್ರಾಬ್ಲಮ್ ಸರ್, ನಮ್ ಕಡೆ ಈ ಕಳೆ ಬಾಳ ಬರ್ತದೆ ಸರ್. ಅಕಸ್ಮಾತ್ ಅದನ್ನ ಇಟ್ಟು ಬಿಟ್ರಲ್ಲ, ಕಳೆ ಬಾಳ ಬರ್ತದೆ. ಒಪ್ಕೋತೀನಿ, ಅದಕ್ಕೆ ಎರೆಹುಳನು ಬಾಳ ಆಗ್ತಾವ್ರೆ. ಎರೆಹುಳು ಬಾಳ ಆದ ಕೂಡ ಅದಕ್ಕೆ ಈ ಹಂದಿಗಳ ಕಾಟ ಬಾಳ ಆಗ್ತದೆ ಸರ್. ಈ ಹಂದಿ ಬರೋದು ಎರೆಹುಳ ತಿನ್ನಕ್ರೆ. ಎರೆಹುಳ ಅಕಸ್ಮಾತ್ ಚಲೋ ರೀ ಭೂಮಿಗೆ, ಕರೆ ಹೆಚ್ಚಿಗೆ ಹಾಕಿಬಿಟ್ರೆ ಹಂದಿ ಕಾಟೋನ್ ಬಾಳ ಆಗ್ತದೆ. ಮೊದಲೆಲ್ಲ ಈಗ ಸ್ವಲ್ಪ ನಾವು ಅರ್ಧ ತೆಗೆದು ರೌದಿ ಎಲ್ಲ ಮಾಡಿ ಇದು ಮಾಡ್ಲಿ ಕಂಪೋಸ್ಟ್ ಎಲ್ಲ ಮಾಡ್ಲಿಕ್ಕೆ. ಅಂದ್ರೆ ಕಾಡು ಹಂದಿಗಳು? ಕಾಡು ಹಂದಿಗಳು ಸರ್, ಕಾಡು ಹಂದಿಗಳು ಬಾಳ. ಒಂದೊಂದು ಈಗ ಹಂಗಾದ್ರೆ ಅದಕ್ಕೆ ಬೇಲಿ ಹಾಕೋದು ಏನ್ ಮಾಡಲ್ಲ? ಫೆನ್ಸಿಂಗ್ ಹಾಕ್ತಿವ್ರಿ, ಐಬೆಕ್ಸ್ ಎಲ್ಲ ಹಾಕ್ತಿವಿ. ಕರೆ ಐಬೆಕ್ಸ್ ಏನು ಉಪಯೋಗ ಸರ್, ಹಂದಿಗೆ ಏನು ಉಪಯೋಗ ಸರ್, ಅದು ಅದು ದಾಟ್ಕೊಂಡು ಬಂದ್ಬಿಡ್ತಾವ ಸರ್. ಅದಕ್ಕೇನು ಹೆದರಲ್ಲ? ಹೆದರಲ್ಲ ಸರ್. ಮತ್ತೆ ಭೂಮಿ ತಯಾರಿ ಮಾಡೋದು ಪ್ರತಿ ವರ್ಷ ಅದಕ್ಕೆ ಈ ಮಣ್ಣೇರ್ ಹಾಕೋದು ಈ ರೀತಿ ಪವರ್ ಟಿಲ್ಲರ್ ಬಳಸೋದು ಇಷ್ಟೇನಾ? ಇಷ್ಟೇ ಸರ್. ಮತ್ತೆ ಗೊಬ್ಬರ ಹಾಕ್ಬೇಕು ಸರ್ ಪ್ರತಿ ಒಂದು ತಿಂಗಳಿಗೆ ಸ್ವಲ್ಪ ಗೊಬ್ಬರ. ನಾವು ಕಾಂಪೋಸ್ಟ್ ಅಂದ್ರೆ ಇದು ಶಗಣಿ ಗೊಬ್ಬರ ಹಾಕ್ತೀವ್ರಿ. ಶಗಣಿ ಗೊಬ್ಬರ ನಮ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಮಗ ಈ ಪೋಲ್ಟ್ರಿ ಇದು ಸಿಗ್ತದೆ ಸರ್ ಗೊಬ್ಬರ. ಅದು ಸ್ವಲ್ಪ ಯಾಕಂದ್ರೆ ನಮ್ ಜಮೀನು ಬಹಳ ತಂಪು ಸರ್. ಈ ಪೋಲ್ಟ್ರಿ ಸುಣ್ಣ ಪ್ರಮಾಣ ಇರೋದ್ರಿಂದ ಅದು ಹೀಟ್ ಕೊಡ್ತದೆ, ಇಳುವರಿ ಸ್ವಲ್ಪ ಜಾಸ್ತಿ ಬರ್ತದೆ. ಅದು ಹೆಚ್ಚಿಗೆ ಹಾಕೋ ಉಪಯೋಗಿಲ್ಲ ಸರ್. ಆ ಪ್ರಮಾಣದೊಳಗೆ ಹಾಕ್ಬೇಕು. ನಾವು ರಾಸಾಯನಿಕ ಯೂಸ್ ಮಾಡ್ತೇವ್ರಿ, ಆಮೇಲೆ ಸಗಣಿ ಗೊಬ್ಬರ ಯೂಸ್ ಮಾಡ್ತೇವೆ, ಆಮೇಲೆ ಪೋಲ್ಟ್ರಿ ಇದನ್ನು ಯೂಸ್ ಮಾಡ್ತೇವೆ. ಅಂದರೆ ಬುಟ್ಟಿ ಬುಟ್ಟಿಲೇ ಹೋಗಿ ಹಾಕೋದ? ಹಾಂ, ಬುಟ್ಟಿಂಗ್ ಸುರ್ಕೊಂತ ಹೋಗ್ಬಿಡೋದು ಸರ್. ಬುಟ್ಟಿ ಹುರ್ಕೊಂಡು ಸುರ್ಕೊಂತ ಹೋಗ್ಬಿಡೋದು ರೀ. ಆಳು ಬೇಕಾಗಿರ್ತವೆ? ಆಳು ಬೇಕಾಗ್ತಾವೆ ಸರ್. ಸಿಗ್ತಾವೆ ಇಲ್ಲಿ ಆಳು? ಈಗ ಸಿಗದೆ ಸಿಗ್ಲಿಕ್ಕೆ ತೋರಿ ಸರ್. ಆದರೂ ಭಾಳ ತೊಂದರೆ ಸರ್ ಆಳು ಸಿಗೋದು. ಕೃಷಿ ಮಾಡೋದ್ರೆ ಆಳಿನ ಮೇಲೆ ಡಿಪೆಂಡ್ ಅಲ್ಲ. ಅದ್ರ ಸಲುವಾಗಿ ನಾವು ಪವರ್ ಟಿಲ್ಲರ್ ಯೂಸ್ ಮಾಡ್ಲಿಕ್ಕೆ ಸರ್. ಅಂತ ಈಗ ಕಾಂಪೋಸ್ಟ್ ಮಾಡ್ತಾರ ಅಂದ್ರಲ್ಲ, ಅಷ್ಟು ರೌದು ಸಿಗುತ್ತೆ ಟನ್ ಗಟ್ಲೆ ಅದು ಕೂಡ. ಮತ್ತೆ ನಿಮಗೆ ಅಷ್ಟು ಗೊಬ್ಬರ ನೀವು ಸುಡೋದು ಅಷ್ಟು ನಾಶ ಮಾಡಿದಂಗ? ಹೌದೌದು ಹೌದು ಸರ್. ಈಗ ಸದ್ಯ ಕಡಿಮೆ ಮಾಡ್ಲಿಕ್ಕಿತ್ತು ಸರ್. ಅದು ಮೇನ್ ಪ್ರಾಬ್ಲಮ್ ಕಳೆ ಬರೋದಕ್ಕಿಂತ ಅದಕ್ಕೆ ಸುಡ್ತೇವೆ ಸರ್ ನಾವು, ಕಳೆ ಬರ್ತದ ಅಂತ ಹೇಳಿ. ಆಕ್ಚುಲಿ ಈ ರೀತಿ ರೌದಿ ಮುಚ್ಚಿಗೆ ಇದ್ರೆ ಕಳೆ ಕಡಿಮೆ ಆಗುತ್ತೆ. ಹೌದು. ನೀವು ಸುಟ್ರೆ ಏನು ಉಪಯೋಗ? ಎಲ್ಲ ಅಲ್ಲಿರುವಂತ ಜೀವಾಣುಗಳು ಹೋಗ್ತವು ಎಲ್ಲಾನು. ಈಗ ಕಡಿಮೆ ಮಾಡ್ಲಿಕ್ಕಿತ್ತು ಸರ್ ನಾವು ಅದನ್ನ. ಅದು ಈ ಹಿಂದೆ ನಮಗೆ ಗೊತ್ತಿದ್ದಿಲ್ಲ, ಈಗ ಸ್ವಲ್ಪ ತಿಳ್ಕೊಂಡು ಕಡಿಮೆ ಮಾಡ್ಲಿಕ್ಕಿತ್ತು ಸರ್. ರೌದಿ ಮತ್ತೆ ಅಲ್ಲಿ ಸುಡೋದಕ್ಕಿಂತ ಮಧ್ಯೆ ಹಾಕಿದ್ರೆ ಏನ್ ತೊಂದರೆ ನಿಮಗೆ? ತೊಂದರೆ ಅಂದ್ರೆ ಪ್ಲಸ್ ಈಗ ನಮ್ಮಲ್ಲಿ ಜಮೀನ್ ತಂಪು ಸರ್. ಒಂದ್ಸಲ ಮುಚ್ಚಿಬಿಟ್ರೆ ಅದ್ ಕೆಳಗೆ ತಂಪಾಗಿ ಉಳ್ಕೊಂಡ್ಬಿಡ್ತದೆ ಸರ್. ಜಮೀನ್ ಒಣಗೋದಿಲ್ಲ, ಮಳೆ ಪ್ರಮಾಣ ಬಹಳ ಇದ್ದಿದ್ರಿಂದ ಜಮೀನ್ ಒಟ್ಟೆ ಒಣಗೋದಿಲ್ಲ ಸರ್. ಒಣಗ್ಲಿಲ್ಲ ಅನ್ನೋ ಸಮಸ್ಯೆ? ಹೌದು ಸರ್. ಒಣಗ್ಲಿಲ್ಲ ಅಂದ್ರೆ ಮತ್ತೆ ಬೆಳೆ ಚಲೋ ಬರಲ್ಲ ಸರ್. ಹಂಗ ಅನ್ಸಿದೆಯಾ ನಿಮ್ಗೆ? ಹೌದೌದು. ಪರೀಕ್ಷೆ ಮಾಡಿರಿ. ಹೌದು, ಕಂಟಿನ್ಯೂಸ್ಲಿ ಕಬ್ಬಿಗೆ ತಂಪಿದ್ರೆ ಬೆಳೆ ಬರಲ್ಲ ಸರ್. ಸರಿ ಸರಿ. ಅವಾಗ ಅದನ್ನ ತೆಗೆದು ಕಾಂಪೋಸ್ಟ್ ಮಾಡೋದು ನಿಮಗೆ ಕಷ್ಟ ಅನ್ಸುತ್ತ? ಕಷ್ಟ ಇಲ್ಲ ಸರ್. ಕಾಂಪೋಸ್ಟ್ ಮಾಡ್ಬೇಕಂದ್ರೆ ಪೂರಾ ರೌದಿ ತೆಗೆದು ಒಂದ್ ಕಡೆ ಬಿಡ್ಬೇಕು ಸರ್. ಅದನ್ನ ಅಷ್ಟು ಜಾಗ ಇಟ್ಕೋಬೇಕು ನಾವು. ಈಗ ಸದ್ಯ ನೋಡು ಜಾಗ ಇಟ್ಕೊಂಡಿಲ್ಲ, ಇದ್ದಷ್ಟೆಲ್ಲ ಕಬ್ಬಚ್ಚಿ ಬಿಟ್ಟವ್ರೆ, ಅದೊಂದು ನಮಗೆ ಪ್ರಾಬ್ಲಮ್ ಆಗ್ತದ್ರಿ. ನಾವು ಆಸೆಗೆ ಬಿದ್ದರೆ ಹಂಗೆ ಆಗೋದು. ಹೌದು ಸರ್. ಅತಿ ಆಸೆ ಗತಿಗೆ ಹೇಳೋದಂಗ ಸರ್. ಮತ್ತೆ ಇಳುವರಿ ಕಡಿಮೆ ಆಗ್ಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಈಗ ನೀವು ಅಂತರ ಇಡ್ತಿರಲ್ಲ, ಮೂರು ಮೂರುವರೆ, ಅದೇನು ಅಂತ ವ್ಯತ್ಯಾಸ ಅಲ್ಲ. ಒಳಗೆ ನಿಮ್ಗೆ ಮಷಿನರಿ ಯೂಸ್ ಮಾಡ್ಲಿಕ್ಕೆ ಅಷ್ಟೇ ಅನುಕೂಲ ಮೂರುವರೆಗೆ. ಇನ್ನು 5-6 ಈ ರೀತಿ ದೂರ ದೂರ ಇಟ್ಟರೆ ಸಾಲು ಅಂದರೆ ಕಬ್ಬುಗಳು ಬಲಿಷ್ಠವಾಗಿ ಬರ್ತವೆ, ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ತೂಕನೂ ಬರುತ್ತೆ. ಮತ್ತೆ ಈ ತೂಕ ಜಾಸ್ತಿ ಬಂದಷ್ಟು ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಮತ್ತೆ ಯಾಕಂತದ್ದು ಮಾಡಬಾರ್ದು? ಪ್ರಾಬ್ಲಮ್ ಅಂದ್ರೆ ಈಗ 4 ಫೂಟ್ ಇಟ್ಟರೆ ನಮ್ಮ ಕಡೆ ಕಳೆ ಭಾಳ ಬರ್ತದೆ ಸರ್. ಅತಿ ಅಂದ್ರೆ ಅತಿ ಕಳೆ ಬರ್ತದೆ ಸರ್. ನೀವು ದೂರದಿಂದ ನೋಡಿದ್ರೆ ಅದೇನಾದ್ರು ಬತ್ತದ ಹೊಲ ಕಂಡಂಗೆ ಕಾಣ್ಬಿಡ್ತದೆ, ಆ ನಮೂನಿ ಕಳೆ ಬರ್ತದೆ. ಬೇರೆ ಯಾವ್ದಾದ್ರು ಸೆಣಬು ಅಥವಾ ಕುದುರೆ ಮೆಂತೇನು ಇಂಥದ್ದು ಬಿತ್ತಬಿಟ್ರೆ ಆಯ್ತು? ಬಿತ್ತಂದ್ರೆ ಕಾಡು ಪ್ರಾಣಿ ಭಾಳ ಪ್ರಾಬ್ಲಮ್ ಸರ್. ಅಲ್ರಿ, ಅದು ಮತ್ತು ನಮಗೆ ಹಸಿರು ಗೊಬ್ಬರ ಆಗುತ್ತೆ. ಹಸಿರು ಗೊಬ್ಬರ ಆದ್ರೆ ಒಳ್ಳೇದಲ್ಲ, ನೈಟ್ರೋಜನ್ ಫಿಕ್ಸ್ ಮಾಡೋದು ಒಳ್ಳೇದಲ್ಲ. ಕಾಡು ಪ್ರಾಣಿ ಬಂದು ಎದಕ್ ಬರ್ತವೆ? ಕಾಡು ಪ್ರಾಣಿ ತಿನ್ಲಿಕ್ಕೆ ಬರ್ತವೆ ಸರ್. ಮತ್ತೆ ಕಳೆ ತಿನ್ಲಿಕ್ಕೆ ಬರ್ತವೆ. ಅವು ಏನು ಹಾಕ್ತಿವಿ ಮಧ್ಯದೊಳಗ ನಾವು ಬೆಳೆ, ಅಕಸ್ಮಾತ್ ನಾವು ಈಗ ಅವು ತರಕಾರಿ ಹಾಕಿದ್ವಿ ಅಂತ ತಿಳ್ಕೊಂಡ್ಬಿಟ್ರೆ ಈ ಮಂಗನ್ ಕಾಟ ಅಂದ್ರೆ ಸಿಕ್ಕಾಪಡ ಸರಿ ಇಲ್ಲ. ತರಕಾರಿ ಅಂತ ಬೇಡ, ಈಗ ದ್ವಿದಳ ಧಾನ್ಯದ ಬೆಳೆಗಳನ್ನು ಹಾಕೋದು. ನಮ್ಗೆ ಕಾಳು ಬೇಡ, ಅದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, ಮುಚ್ಚಿಗೆ ಕೆಲಸ ಮಾಡುತ್ತೆ, ಕಳೆ ಬರಲ್ದಂಗೆ ನೋಡ್ಕೊಳ್ಳುತ್ತೆ. ಮತ್ತೆ ಅಲ್ಲೇ ಬಿದ್ದು ಕಾಳು ಮತ್ತೆ ಮುಂದಿನ ಸಾರು ಅಲ್ಲೇ ಹುಟ್ಟುತ್ತವೆ, ಮತ್ತೆ ಬೆಳೀತವೆ, ಹಿಂಗೆಲ್ಲ ಆಗುತ್ತೆ. ಇಂಥವೆಲ್ಲ ಯಾಕೆ ಪ್ರಯೋಗ ಮಾಡಿದೆ? ಅದೇ ಹೇಳ್ತಲ್ಲ, ಮಂಗಿನ ಕಾಟ ಭಾಳ ಆಗುತ್ತೆ. ಅತಿ ಅಂದ್ರೆ ಅತಿ ಸರ್. ಈ ಕಬ್ಬನ್ನು ಬೆಳೀಲಿಕ್ಕತ್ತರ ಕೊಂಬು ಮುರಿದು ತಿನ್ಕೊಂಡು ಹೋಗ್ಬಿಡ್ತಾವೆ ಸರ್. ಈಗ ಬೆಳೆ ಬರಬೇಕಾದ್ರೂ ತಿಂತಾವೆ, ಆಮೇಲೆ ಬೆಳೆ ದೊಡ್ಡದಾದ್ಕೂಡೇನು ಭಾಳ ಹವಳಿ ಭಾಳ ಸರ್ ಮಂಗನ್. ಅತಿ ಅಂದ್ರೆ ಅತಿ ಸರ್. ಅದು ಮಂಗನ್ ಸಲುವಾಗಿ ಕೆಲವೊಬ್ರು ಕಬ್ಬು ಮಾಡೋದು ಬಿಟ್ಬಿಟ್ಟಾರೆ ಸರ್. ಈಗ ಅವು ಬಂದು ಏನು ಮಾಡ್ತಾವೆ? ಮುರಿತಾವ? ಮುರಿದು ತಿನ್ಕೊಂಡು ಹೋಗ್ಬಿಡ್ತಾವೆ ಸರ್. ಭಾಳ ಅಂದ್ರೆ ಭಾಳ ಸರ್ ದಿನಾನು. ಹೌದು, ನಮ್ಮ ಫ್ರೆಂಡ್ ಅಂದ ಒಬ್ಬಂದು ಸುಮಾರು 150 ಟನ್ ಆಗ ಸರ್. ಅದು 150 ಸಂದೀಪ್ ಭಟ್ ಅಂತೇಳಿ ಅವ್ರದ್ದು, ಕನಿಷ್ಠ ಒಂದು 50 ಟನ್ ಅರ ತಿಂದವ ಸರ್. ರೌದಿಯನ್ನ ಗೊಬ್ಬರ ಮಾಡಿ ಹಾಕಿದಾಗ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಸಿಗುತ್ತೆ. ಅದನ್ನ ಕಾಂಪೋಸ್ಟ್ ಮಾಡಬಹುದು, ಇಲ್ಲಾಂದ್ರೆ ಎರೆ ಗೊಬ್ಬರ ತಯಾರು ಮಾಡಬಹುದು. ನಮ್ಗೆ ಸಾಧ್ಯತೆ ಇದೆಯಾ? ಮಾಡ್ಬೋದು ಸರ್. ಈಗ ಸದ್ಯ ನಮ್ಮ ಫ್ರೆಂಡ್ ಶಿರೋಡ್ಕರ್ ಅಂತ ಹೇಳ್ತೀನಿ ಸರ್, ಶಿರೋಡ್ಕರ್ ಮತ್ತೆ ಸಂದೀಪ್ ಭಟ್ ಅಂತೇಳಿ, ಆ ರೌದಿ ತೆಗೆದು ಅವರು ಅಡಿಕೆ ಮಾಡಿದಾರೆ ಸರ್. ಆ ಅಡಿಕೆ ಗಿಡದ ಕೆಳಗೆ ಹಾಕ್ತಾರೆ ಸರ್ ಅದನ್ನ, ಅಲ್ಲಿ ಕಳೆನೂ ಬರಲ್ಲ, ಪ್ಲಸ್ ಅದು ಗೊಬ್ಬರನ ಆಗ್ಬಿಡ್ತದೆ ಸರ್. ಮತ್ತೆ ಅಡಿಕೆ ತಂಪು ಬೇಕು, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್ ಅವ್ರಿಗೆ. ಅದನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದಾರೆ ಸರ್. ಈಗ ಆ ರೌದಿ ಏನು ತೆಗೆದು ಪೂರ್ಣ ಅಡಿಕೆ ಗಿಡಕ್ಕೆ ಹಾಕ್ಲಿಕ್ಕತ್ತಾರ ಸರ್. ಅದು ಸಾಲ್ನಾಗ ಹಿಂಗೆ ಪೂರ್ಣ ಹಂಚಿ ಬಿಡೋದು. ಅದು ಅಡಿಕೆ ಗಿಡ ಚೆನ್ನಾಗಿ ಬರ್ತವೆ? ಬರ್ತದೆ ಸರ್, ಚೆನ್ನಾಗಿ ಬರುತ್ತೆ. ಹಸಿರಾಗಿ ಕಾಣಿಸ್ತವ? 100% ಸರ್. ನೀವು ಯಾವ್ಯಾವ ಗೊಬ್ಬರ, ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ ಹೊಲದ ಮತ್ತೆ ಇನ್ನೇನು ಮಾಡ್ತೀರಿ? ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ ಹಾಕ್ತೀವಿ ಸರ್, ರಾಸಾಯನಿಕ ಹಾಕ್ತೀವಿ, ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ರಾಸಾಯನಿಕ ಬೇಕಾ? ಬೇಕು ಸರ್, ಸದ್ಯಕ್ಕೆ ಯಾಕಂದ್ರೆ ಟೋಟಲಿ ನೀವು ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಹೋದ್ರೆ ಬೆಳೆ ಅಷ್ಟು ಬರಲ್ಲ ಸರ್, ಭೂಮಿ ಸಾಫ್ ಕೊಡಲ್ಲ. ಆಮೇಲೆ ನಾವು ಸುಣ್ಣನೂ ಯೂಸ್ ಮಾಡ್ತೀವಿ ಸರ್, ಈ ಮೊದಲು ಜಮೀನು ತಯಾರು ಮಾಡ್ಕೋತೀವಲ್ಲ ಆ ಟೈಮ್ನ ಸುಣ್ಣನೂ ಬಳಸ್ತೀವಿ ಸರ್. ಸುಣ್ಣ ಯಾಕಂದ್ರೆ ನಮ್ಮ ತಂಪು ಇರೋದ್ರಿಂದ ಸುಣ್ಣ ಸ್ವಲ್ಪ ಹೀಟ್ ಕೊಡ್ತೀವಿ ಸರ್ ಜಮೀನಿಗೆ, ಮತ್ತು ಸುಣ್ಣದ ಪ್ರಮಾಣ ನಮ್ಮ ಭೂಮಿಯೊಳಗೆ ಕಡಿಮೆ ಆದ ಸರ್. ಹೌದು, ಅಡಿಕೆ ಹಾಕ್ತಾ ಇದ್ದಾರೆ ಇತ್ತೀಚೆಗೆ ರೈತರು? ಹೌದು ಸರ್, ಅಡಿಕೆ ಹಾಕ್ತದ ಸರ್. ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬರ್ತದೆ ಸರ್. ಇನ್ನು ನಾವೊಂದು ಸುಮಾರು ಅಡಿಕೆ ಸಲುವಾಗ 15 ವರ್ಷ ಹಿಂದೆ ಬಿದ್ದೆ ಸರ್. 15 ವರ್ಷದ ಹಿಂದೆ ನಾವು ಮಾಡ್ಬೇಕು. ನಮ್ಮ ಪಕ್ಕದಲ್ಲಿ ಗುಂದ ಭಾಗ ಅದ ಸರ್, ನೀವು ಕೇಳಿರ್ಬೋದು, ಎಲ್ಲ ಅವರು ಹವ್ಯಕ್ಕೆ ಭಟ್ರಿದಾರಲ್ಲೇ, ಅವ್ರು ನಾವು ಕಲ್ಕೋಬೇಕು, ಕಲ್ಕೊಂಡಿಲ್ಲ ಸರ್. ಅವ್ರು ಕೋಟ್ಗಟ್ಟಲೆ ಕಳಿಸ್ತಾ ಇದ್ದಾರೆ ಸರ್ ಅಡಿಕೆ ಇದ್ರೊಳಗೆ, ಗುಂದ ಭಾಗದಲ್ಲಿ. ಹೌದು ಸರ್. ಅಡಿಕೆಗೆ ಏನು ಮಂಗನ ಕಾಟ ಅಂತ ಏನಿರಲ್ಲ? ಏನಿಲ್ಲ, ಏನಿಲ್ಲ ಸರ್. ಅದಕ್ಕೆ ನೀರು ಒಂದು ಬೇಕು, ನೀರು ಗೊಬ್ಬರ ಇದ್ರೆ ಮುಗ್ದವು ಸರ್. ಅಡಿಕೆ ಹಾಕೋದು ಒಳ್ಳೇದು? ಹೌದೌದು ಸರ್. ಈಗ ಸದ್ಯ ಅಡಿಕೆಗೆ ರೇಟು ಚಲೋ ಅದ ಸರ್. ಈಗ ಗುಂದು ಭಾಗದಲ್ಲಿ ಹೋದ್ರೆ ನೀವು ಪೂರಾ ಅಡಿಕೆ ಭಾಗ ಸರ್ ಅಲ್ಲಿ. ಹೌದು, ಟಾಪ್ ಮೋಸ್ಟ್ ಇದಾದ ಸರ್ ಅಲ್ಲಿ. ಹಣ್ಣಿನ ಬೆಳೆ ಹಾಕೋದು ಒಂದು ಸ್ವಲ್ಪ ರಿಸ್ಕ್ ಇಲ್ಲ? ಹೌದು ಸರ್, ಬಹಳ ರಿಸ್ಕರ. ಈ ಹಿತ್ತಲದೊಳಗಿಂದ ಹಣ್ಣಿನ ಗಿಡ ಬಿಡುವ ಸರ್, ಮತ್ತೆ ಮಂಗ ಮಂಗ ಬಹಳ ಅತಿ ಅಂದ್ರೆ ಅತಿ. ಈ 5-6 ವರ್ಷದೊಳಗಂತೂ ಹೊಲ ಮಾಡೋದು ಬಿಟ್ಬಿಟ್ಟ ಸರ್. ಇವನ್ ಭತ್ತಕ್ಕೂ ಕಾಟ ಅದ ಸರ್, ಭತ್ತ ಕಿತ್ಕೊಂಡು ಹೋಗ್ಬಿಡ್ತದೆ ಸರ್. ಮಂಗ ಎಷ್ಟು ಕಾಟ ಕೊಡ್ತದೆ ಮಂಗ? ಬಾಕಿ ಯಾವುದೇ ಪ್ರಾಣಿಗೆ ನೀವು ಏನೋ ಮಾಡಬಹುದು, ಮಂಗಕ್ಕೆ ಏನೋ ಮಾಡ್ಲಿಕ್ಕೆ ಬರಲ್ಲ ಸರ್. ಹೊಡೆದು ಹಿಂಗ್ ಬಂದ ತಕ್ಷಣ ಮತ್ತೆ ಬರ್ತದೆ? ಹೌದೌದು. ಇಲ್ಲೇ ಸುತ್ತಮುತ್ತ ಅರಣ್ಯ ಇರೋದ್ರಿಂದ? ಹೌದು ಸರ್. ಅಲ್ಲ, ಅರಣ್ಯ ಇರೋದ್ರಿಂದ ಸರ್. ಕಾಡಂದಿ, ಮಂಗ. ಹೌದು, ಕಾಡ್ಕೋಣ ಬಹಳ ಸರ್. ಕಾಡ್ಕೋಣ ಬರ್ತಾವ? ಹೌದೌದು ಸರ್, ಕಾಡ್ಕೋಣ ಬರ್ತಾವ ಸರ್. ಅವಾಗ ಏನ್ ಮಾಡ್ತೀರಿ? ಏನಿಲ್ಲ ಸರ್, ಕಾಡ್ಕೋಣ ಅಭ್ಯಾಸಕ್ಕೆ ತಡಿತಾವ ಸರ್. ಈ ಮಂಗಕ್ಕಂತೂ ಏನು ಮಂಗ ಮತ್ತೆ ಹಂದಿ ಸರ್, ಅದಕ್ಕೆ ಏನು ಉಪಾಯ ಇಲ್ದಂಗೆ ಆಗ್ಬಿಟ್ಟ ಸರ್. ಆ ಮಂಗನ ಹಂದಿದ ಕಾಟಕ್ಕೆ ಹೊಲ ಮಾಡೋದು ಬಿಟ್ಬಿಟ್ಟ ಸರ್ ಜನ ಕೃಷಿಕರು. ಅಲ್ಲ, ಹೌದು ಸರ್. ಈ ಭತ್ತ ಮಾಡೋದ್ರೆ ಭತ್ತಕ್ಕೆ ಇದಿಲ್ಲ ಸರ್, ರೇಟ್ ಇಲ್ಲ. ಇನ್ನು ನಾ 18 ವರ್ಷದಾಗ ಇದ್ದಾಗ ಹಿಡಿದು ಇನ್ನು 1300-1400 ಕ್ವಿಂಟಲಕ್ಕೆ ಪುನಃ ಭತ್ತ ರೇಟ್ ಅದ ಸರ್. ಬಿದಿರು ಅಂತದ್ದು ಏನು ಬೆಳೀತಾರೆ? ಬಿದಿರು ಇನ್ನು ಯಾರು ಸ್ಟಾರ್ಟ್ ಮಾಡಿಲ್ಲ ಸರ್. ಇಲ್ಲೇ ಫಾರೆಸ್ಟ್ನವರೆಲ್ಲ ಹೇಳಿಕತ್ತಾರೆ ಸರ್ ಬಿದಿರು ಹಚ್ಚಿರಿ ಅಂತೇಳಿ, ಇನ್ನೂ ಯಾರು ಹಚ್ಚಲಿಲ್ಲ ಸರ್ ಇನ್ನು. ಅಂದ್ರೆ ಅದು ಬೆಲೆ, ಅದು ಏನು ಮಾರ್ಕೆಟು, ಅದೆಲ್ಲ ಬೇಕಾಗುತ್ತೆ. ಹೌದು, ಮತ್ತು ಈ ಅಡಿಕೆ ಎಲ್ಲ ಹಚ್ಚಿದ್ರೆ ನಿಮ್ಗೆ ವರ್ಷಕ್ಕೆ ಅಮೌಂಟ್ ಸಿಗಲ್ಲ ಸರ್. ಅದು ಅದೇ ಸ್ವಲ್ಪ ಕನಿಷ್ಠ ನಿಮ್ಮ ಕೈಗೆ ಏನಾರು ಹಣ ಸಿಗಬೇಕಂದ್ರೆ 7-8 ವರ್ಷ ಅಥವಾ 10 ವರ್ಷ ಹೋಗ್ಬೇಕು ಸರ್ ಅಡಿಕೆ ಬರ್ಬೇಕಂದ್ರೆ. ಅಲ್ಲಿ ತನಕ ಬದುಕು ಸಾಕ್ಸೋದು ಕಠಿಣ. ಅದು ಸರ್ ಕಬ್ಬು ಅಥವಾ ಭತ್ತ ಇದ್ರ ಮೇಲೆ ಡಿಪೆಂಡ್ ಅದಾವ ಸರ್. ಒಂದೇ ಬೆಳೆ ಹಾಕ್ಬಾರ್ದು, ಒಂದು ಸ್ವಲ್ಪ ಅಡಿಕೆ, ಒಂದು ಸ್ವಲ್ಪ ಕಬ್ಬು, ಮತ್ತೆ ಅದ್ರ ಜೊತೆ ಮೆಣಸು ಇಂಥವೆಲ್ಲ ಹಾಕ್ಬೇಕು. ಹೌದು ಸರ್, ಮೆಣಸು ಮೊದಲು ಮಾಡ್ತಿದ್ರೆ ಸದ್ಯಕ್ಕೆ ಈ ಮಂಗನ ಕಾಟಕ್ಕೆ ಅದು ಬಿಟ್ಬಿಟ್ಟಾರ ಸರ್. ಎಲ್ಲ ಮೆಣಸು ತಿನ್ನುತ್ತೆ ಅದು? ಹೌದು ಸರ್, ಗಿಡ ಕಿತ್ಕೊಂಡು ಹೋಗ್ಬಿಡ್ತದೆ ಸರ್. ಮೆಣಸು ತಿನ್ನಲ್ಲ, ಮೆಣಸಿನ ಗಿಡ ಕಿತ್ಕೊಂಡು ಹೋಗ್ಬಿಡ್ತದೆ. ಮತ್ತೆ ದನ ಸಾಕುದು, ಆಡು ಸಾಕುದು, ಕೋಳಿ ಸಾಕುದು, ಹಂಗೆ ಸಾಕ್ತಾ ಇದಾರೆ ಸರ್. ನಮ್ದೇನಿಲ್ಲ ಸರ್, ಸದ್ಯಕ್ಕೆ ಸಾಕ್ಲಿ ಊರಿಗೆ ಸಾಕ್ತಿದ್ದಾರೆ ಸರ್, ಸಾಕ್ತಾ ಇದಾರೆ. ಅಂದ್ರೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದಾರೆ ಸರ್. ಮತ್ತೇನು ಈ ಮಳೆ ಇರೋದಕ್ಕೆ ಕುರಿ ಸಾಕಾಣಿಕೂ ಬಹಳ ಕಠಿಣ ಸರ್. ಅದಕ್ಕೆ ಮಳೆ ಜಾಸ್ತಿ ಆದ್ರೆ ಅದು ಸಾಯ್ತವ ಸರ್. ಕುರಿನು ಆಡು ಆಡು ಸಾಕ್ಬೋದು ಸರ್. ಸಾಕ್ಬೋದು ಆಡು, ಒಂದ್ ಸ್ವಲ್ಪ ಗಟ್ಟಿ ಇರ್ತಾವ? ಹೌದೌದು ಸರ್, ಸ್ವಲ್ಪ ಗಟ್ಟಿ ಇರ್ತಾವ. ಇಲ್ಲಿ ಯಾರು ಮಾಡ್ಯಾರ ಹಂಗ? ಕೆಲವು ಕುರಿ ಸಾಕಿದ್ರೆ ಸರ್, ಆಡೇನು ಯಾರು ಸಾಕಿಲ್ಲ, ಕುರಿ ಸಾಕಿದಾರೆ ಸರ್, ಒಂದ್ 2-3 ಜನ ಸಾಕಿದಾರೆ ಸರ್. ಕುರಿ ಸಾಕಾಣಿಕೆ ಮಾಡಿದಾಗ ಮತ್ತೆ ಜಾಸ್ತಿ ಮಳೆ ಆಯ್ತಂದ್ರೆ ತೊಂದರೆ ಆಗುತ್ತಲ್ಲ? ತೊಂದರೆ ಅವು ಸ್ವಲ್ಪ ಸ್ವಲ್ಪ ಅಂದ್ರೆ ಇದ್ರೊಳಗೆ ಕಟ್ಟಿರ್ತಾರ ಸರ್, ತಿನ್ನಿಸ್ತಂದು ಹಾಕ್ತಿರ್ತಾರ. ಅದಕ್ಕೆ ಹಂಗ ಹಾಕಿದ್ರೆ ಏನ್ ಸಮಸ್ಯೆ ಇಲ್ಲ? ಏನ್ ಸಮಸ್ಯೆ ಇಲ್ಲ ಸರ್. ಕುರಿನೂ ಸಾಕ್ಬಹುದು? ಸಾಕ್ಬಹುದು. ಹೊರಗಡೆ ಬಿಟ್ಟರೆ ತೊಂದರೆ? ಹೌದು. ಹೌದು, ಈ ಸದ್ಯ ನಮ್ಮ ಇದ್ರೊಳಗೆ ಈಗ ಅಡಿಕೆ ಜೋರ್ ಅದ ಸರ್, ಅಡಿಕೆ ಫುಲ್ ಹಚ್ಲಿಕ್ಕತ್ತಾರ ಜನ. ಈ ಸದ್ಯ ರೇಟು ಚಲೋ ಅದ, ಮತ್ ಮೇಂಟೆನೆನ್ಸ್ ಕಡಿಮೆ ಸರ್ ಅಡಿಕೆಗೆ. ಅಡಿಕೆ ಹಚ್ಲಿಕ್ಕತ್ತಾರ, ಆಮೇಲೆ ಕಾಳು ಮೆಣಸು ಹಚ್ಲಿಕ್ಕತ್ತಾರ, ಕಾಳು ಮೆಣಸು ಹಚ್ಲಿಕ್ಕತ್ತಾರ ಸರ್ ಅಡಿಕೆಗೆ. ಅದೇ ಮತ್ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಏನ್ ಮಾಡೋದು? ಕಾಳು ಮೆಣಸಿಗೆ ಅಷ್ಟು ಇನ್ನಿದ್ ಮಾಡಲ್ಲ ಸರ್. ಮಂಗ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ? ಹೌದು, ಖರೆ ಕೆಲವೊಬ್ರು ಕಾಯ್ಕೊಂಡಿರ್ತಾರೆ, ಮನುಷ್ಯನ ಇಟ್ಟು ಆಳಿಟ್ಟು ಕಾಯಿಸ್ತಿರ್ತಾರೆ. ಮುಂದೆ ಇದೇ ಕಬ್ಬನ್ನ ಕಂಟಿನ್ಯೂ ಮಾಡೋದು ಹೇಗೆ? ನಾವಂತೂ ಕಬ್ಬನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸರ್. ಅಂದ್ರೆ ಬಹಳ ಜನ, ಈಗ ಮೊದಲೇ 2-3 ಜನ ಬೆಳಗ್ಗೆ ಅಷ್ಟೇ ಇದ್ರು, ಈಗ ಸುಮಾರೊಂದು 30-40 ಜನ ಕಬ್ಬು ಹಚ್ಲಿಕ್ಕೆ ಸರೌಂಡಿಂಗ್ ಈ ಜಗಲ್ಬೇಡ ಭಾಗದ ಸುತ್ತಮುತ್ತಲ ಹಳ್ಳಿ ಒಳಗೆ ಕಬ್ಬು ಬಹಳ ಮಾಡ್ಲಿಕ್ಕೆ. ಮಂಗನ ಕಾಟನ್ ಇದೆ ಆದ್ರೂ ಮಾಡ್ತಾ ಇದ್ದಾರೆ ಸರ್, ಪರ್ಯಾಯ ಇಲ್ಲ ಸರ್. ಅದಕ್ಕೆ ಕಬ್ಬು ಬಿಟ್ಟರೆ ಮತ್ತೆ ಬೇರೆ ಏನು ಇಲ್ಲ? ಏನಿಲ್ಲ ಸರ್, ಬಾಕಿ ಬೇರೆ ಏನಿಲ್ಲ ಸರ್. ಬೆಳಿಲಿಕ್ಕೆ ಸಾಧ್ಯತೆ ಇಲ್ಲ? ಇಲ್ಲ ಸರ್, ಸಾಧ್ಯತೆ ಇಲ್ಲ. ಹೆವಿ ರೈನ್ಫಾಲ್ ಇರೋದ್ರಿಂದ ಏನು ಸಾಧ್ಯತೆ ಇಲ್ಲ ಸರ್. ಮತ್ತೆ ಮೇನ್ ಅಂದ್ರೆ ನಮ್ಮ ಪ್ಲೇಸ್ಮೆಂಟ್ ನಮ್ಮ ಮಾರ್ಕೆಟ್ ಇಲ್ಲ ಸರ್, ಇಲ್ಲಿ ಹತ್ತಿರದಲ್ಲಿ ಯಾವುದೂ ಮಾರ್ಕೆಟ್ ಇಲ್ಲ, ದೊಡ್ಡ ಮಾರ್ಕೆಟ್ ಇಲ್ಲ. ಮತ್ತೆ ಹತ್ತಿರದಲ್ಲಿ ಗೋವಾನು ಸಮೀಪ ಇದೆ, ಈ ಕಡೆ ಹುಬ್ಬಳ್ಳಿ ದಾಳು ಸಮೀಪ ಇದೆ, ಈ ಕಡೆ ಬೆಳಗಾವ್ ಸಮೀಪ ಇದೆ. ಒಂದು ಸೆಂಟ್ರ್ ಪ್ಲೇಸ್ ಇದು, ವ್ಯಾಪಾರಕ್ಕೆ ಬಹಳ ಒಳ್ಳೆ ಪ್ಲೇಸು, ಇಲ್ಲಿ ಏನ್ ಮಾಡಿದ್ರು ಸರಿ ಇದೆ ಅಂತ ಹೇಳ್ತಾರೆ. ಹೌದು ಸರ್. ಮತ್ತೆ ಆದ್ರೂ ಟ್ರಾನ್ಸ್ಪೋರ್ಟೇಷನ್ ದೂರ ಆಗ್ತದೆ ಸರ್. ಈ ಬೆಳಗಾವ್ ಹೋಗ್ಬೇಕಂದ್ರೆ 80 ಕಿಲೋಮೀಟರ್ ಹೋಗ್ಬೇಕು ಸರ್. ಗೋವಾ ಹೋಗ್ಬೇಕಂದ್ರೆ ಸುಮಾರು 100-120 ಕಿಲೋಮೀಟರ್ ಹೋಗ್ಬೇಕು ಸರ್. ದೂರ ಆಗ್ತದೆ ಸರ್ ನಮಗೆ. ಆ ಕಡೆ ಹೂವು ಗಾಡಿಯಾಗ ತಗೊಂಡು ಹೋಗ್ಬಿಡಪ್ಪ ಅಂತ ಹೇಳಿದ್ರು. ಆಗ್ತದ. ಕೆಲವರು ಮಾಡ್ತಾ ಇದಾರೆ ಸರ್, ಈ ಹಿಂದೆ ಮೆಣಸಿನಕಾಯಿ ಮಾಡ್ತಿದ್ರು, ಸದ್ಯ ಮತ್ತೆ ಎಲ್ಲ ಬಿಟ್ಬಿಡಿದ್ರೆ ಜನ ಈಗ ಕೃಷಿ ಕಡೆಯಿಂದ ಇದು ಮಾಡಿ ದೂರ ಆಗ್ಲಿಕ್ಕೆ, ಯಾಕಂದ್ರೆ ಇದಿಲ್ಲ, ರೇಟ್ ಇಲ್ಲ ಸರ್ ಅದಕ್ಕೆ. ಹೌದೌದು ಸರ್, ಕನಿಷ್ಠ ಒಂದು ಕ್ವಿಂಟಲ್ಗೆ ಒಂದು 2,500-3,000 ರೂಪಾಯಿ ಭತ್ತಕ್ಕೆ ರೇಟ್ ಬೇಕು ಸರ್. ಅಷ್ಟಿದ್ರು ಬದುಕ್ತಾನೆ ಸರ್ ರೈತ, ಇನ್ನೂ 1,400-1,500 ಅದೇ ಏನು ಉಪಯೋಗ ಇಲ್ಲ ಸರ್. ಖರ್ಚು ಎಷ್ಟು ಅದ, ಕನಿಷ್ಠ 2 ಎಕರೆ ಮಾಡ್ಬೇಕಂದ್ರೆ 30,000-35,000 ರೂಪಾಯಿ ಖರ್ಚು ಅದ ಸರ್. ಅದಕ್ಕೆ ಬೆಟ್ಟ ಇಳುವರಿ ಬರೋದು ಒಂದು 40 ಕ್ವಿಂಟಲ್ ಬರ್ತದೆ ಸರ್, ಅಲ್ಲಿಂದಲ್ಲೇ ಆಗ್ತದೆ ಸರ್. ಏನು ರೈತನ ಕೈಗೆ ಏನು ಉಳಿಯೋದಿಲ್ಲ, ಈ ಪರಿಸ್ಥಿತಿ ಅದ ಸರ್ ನಮ್ಮಲ್ಲಿ. ಹಾಗಾಗಿ ಒಂದು ರೈತರು ಮತ್ತೆ ಹೇಗೆ ಬದುಕ್ತಾ ಇದಾರೆ ಇಷ್ಟೆಲ್ಲ ಕಷ್ಟವನ್ನು ಸಹಿಸ್ಕೊಂಡು ಬದುಕೋದಂದ್ರೆ? ರೈತರು ಒಬ್ಬರು ಕೃಷಿ ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿವರು ಹೋಗಿ ಗೋವಾ ಆ ಸೈಡ್ ಈ ಸೈಡೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಸರ್. ತಮ್ಮ ಹೊಲದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋದು, ಮತ್ತೆ ಕೂಲಿಗೆ ಹೋಗಲೇಬೇಕು. ಕೂಲಿಗೆ ಹೋಗಲೇಬೇಕು ಸರ್, ಇಲ್ಲಾದ್ರೆ ಬದುಕೋದಿಲ್ಲ ಸರ್. ರೈತನ ಬದುಕು ಭಾಳ ಕಷ್ಟ ಅದ ಸರ್ ಇಲ್ಲಿ ನಮ್ಮ ಭಾಗದಲ್ಲಿ. ರೈತ ಬದುಕೋದು ಭಾಳ ಕಷ್ಟ, ಯಾವ ಬೆಳೆನೂ ಬರಲ್ಲ. ಭತ್ತ ಬೆಳೆದ್ರೆ ಭತ್ತಕ್ಕೆ ರೇಟ್ ಇರಲ್ಲ, ಕಬ್ಬು ಬೆಳೆದ್ರೆ ನಮಗೆ ಹೇಳಿದ್ರೆ ಮಂಗನ ಕಾಟ ಅದು ಇದು ಎಲ್ಲ ಇದೆ. ಈ ಪರಿಸ್ಥಿತಿ ಒಳಗೆ ಬದುಕ್ತಿದ್ವು ಸರ್, ನಡೀತಾ ಇದೆ ಗಾಡಿ. ಒಳ್ಳೇದು, ನಮಸ್ತೆ. ನಮಸ್ತೆ ಸರ್. ರೈತ ಬಂಧುಗಳೇ, ಜೊಯ್ಡಾ ತಾಲೂಕಿನ ಜಗಲ್ಪೇಟೆಯ ಜಗನ್ನಾಥ್ ದತ್ತಾತ್ರೇಯ ಗಾಂವ್ಕರ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ, ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ? ಮತಲಬ್ ದೇಖ್ ಬೇಟಾ, ತು ಜೋ ಯೇ ಅಂದಾಜುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ, ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೊ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. पहली वाली बात कहाँ, परम तो सब यही डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಬೆಳೆಯನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದರ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿರುವ ಡಾ ಎನ್ಕೆ ಹೆಗಡೆ ಅವರೊಂದಿಗೆ ಸಂದರ್ಶನ. ಈ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಸಹಜವಾಗಿ ನಮ್ಮ ಜಿಲ್ಲೆಯೊಳಗೆ ಬಹಳ ಜನ ಬೆಳೀತಾ ಇದ್ದಾರೆ, ಆದರೆ ಅದಕ್ಕೂ ಕೂಡ ಸಾಕಷ್ಟು ಕುತ್ತುಗಳು ಬರ್ತಾವೆ, ಅದರಲ್ಲಿ ಅನೇಕ ರೋಗಗಳು ಬಂದು ಇಳುವರಿ ಕೂಡ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನೊಳಗೆ ನಾವು ಈ ಕಾಳುಮೆಣಸು ತೋಟವನ್ನು ಹೇಗೆ ನಿರ್ವಹಿಸಬೇಕು, ಆ ಬೆಳೆಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಹೆಗಡೆ ಅವರೇ. ನಮಸ್ಕಾರ. ಈಗ ಪ್ರಮುಖವಾಗಿ ಒಂದು ಪ್ರಶ್ನೆ ನಿಮಗೆ ಏನಂದರೆ, ಉತ್ಕೃಷ್ಟವಾಗಿ ಬೆಳೀತಕ್ಕಂಥ ಕಾಳುಮೆಣಸು ಇದೆಯಲ್ಲ, ನಮ್ಮ ಜಿಲ್ಲೆಯೊಳಗೆ ಅನೇಕ ರೀತಿಯ ರೋಗ ಅಥವಾ ಬೇರೆ ಬೇರೆ ಕಾಟದಿಂದ ಇಳುವರಿ ಕಡಿಮೆ ಆಗೋ ಅಂತ ಬಂತು, ಕಾರಣ ಏನು ಸ್ವಲ್ಪ ಹೇಳಿ. ಕರಾವಳಿ ಪ್ರದೇಶ ಬ್ರಿಟಿಷ್ ಆಡಳಿತ ಟೈಮ್ನಲ್ಲಿ ಕಾಳುಮೆಣಸಿನ ಸಲುವಾಗಿ ಬ್ರಿಟಿಷ್ ಕರಾವಳಿ ಪ್ರದೇಶಕ್ಕೆ ಬಂದಿದ್ರು. ಅದರಲ್ಲೂ ಕೇರಳ ಬಂದಂತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶ ಹೊನ್ನಾವರದ ಗೇರ್ಸಪ್ಪ ಅಂತ ಹೇಳಿರ್ಬೇಕು ನೀವು, ಅಲ್ಲಿ ಚೆನ್ನಭೈರ ರಾಣಿ ಚೆನ್ನಭೈರವ ದೇವಿ ಅಂತ ಇದ್ರು, ಕಾಳುಮೆಣಸಿನ ರಾಣಿ ಅಂತ ಹೇಳಿ. ಆವಾಗಲ ಬ್ರಿಟಿಷ್ ಕಾಲದಲ್ಲಿ ಕಾಳುಮೆಣಸು ನೈಸರ್ಗಿಕವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚೆನ್ನಾಗಿ ಬೆಳೀತಾ ಇತ್ತು. ಈ ನಿತ್ಯ ಹರಿದ್ವರ್ಣ ಕಾಡಿನಲ್ಲೆಲ್ಲ ಕಾಡಿನ ಉತ್ಪನ್ನವಾಗಿ ಉಪ ಉತ್ಪನ್ನ ಕಾಳುಮೆಣಸು ಕಲೆಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಈ ಪ್ರದೇಶ ಮಣ್ಣು ಮತ್ತು ಹವಾಗುಣ ಕಾಳುಮೆಣಸು ಬೆಳೀಲಿಕ್ಕೆ ಸೂಕ್ತವಾಗಿದೆ. ಮತ್ತೊಂದು ಅಂತ ವಿಶೇಷ ಹೇಳಬೇಕಂತಂದ್ರೆ, ಈ ಮಲೆನಾಡು ಪ್ರದೇಶ ಏನಿದೆಲ್ಲ ಕಾಳುಮೆಣಸನ್ನು ಬೆಳೆಯ ತವರೂರು. ಕಾಳುಮೆಣಸು ಮತ್ತು ಏಲಕ್ಕಿ ಸಹ್ಯಾದ್ರಿ ಅಥವಾ ಮಲೆನಾಡು ವೆಸ್ಟರ್ನ್ ಘಾಟ್ ನಲ್ಲಿ ಹುಟ್ಟಿದೆ ಅಂತ ಹೇಳೋ ಒಂದು ನಮಗೆ ದಾಖಲಾಗಿದೆ. ಇದು ಈ ಸೂಕ್ತತೆ ಬಗ್ಗೆ ಅಂತ ಎರಡು ಮಾತಿಲ್ಲ. ಈಗ ನಾವು ಅದನ್ನು ಬೆಳೆ ವ್ಯವಸಾಯದಲ್ಲಿ ಕೈಕೊಂಡಾಗ ಅನೇಕ ನ್ಯೂನತೆಗಳು ಅನೇಕ ತೊಡಕುಗಳಿಂದಾಗಿ ಬೆಳೆಯ ಇಳುವರಿ ಕಡಿಮೆ ಆಗ್ತಾ ಇದೆ. ಕಾಳುಮೆಣಸು ಅಂತೂ ವಿಶ್ವ ಮಾರುಕಟ್ಟೆಯಲ್ಲಿರುವ ಬಹು ಬೇಡಿಕೆ ಬೆಳೆ. ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಾಮುಖ್ಯತೆ ನೋಡಿಕೊಂಡು ಈ ಪ್ರದೇಶ ಸೂಕ್ತತೆ ನೋಡಿಕೊಂಡು ಉತ್ತರ ಕನ್ನಡದಲ್ಲಿ ಸಾಂಬಾರು ಬೆಳೆಗಳಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಆಯ್ಕೆ ಆಗಿದೆ. ODVP ಅಂತ ಹೇಳಿ, ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ODVP ಅಲ್ಲಿ ಆಯ್ಕೆ ಆಗಿದೆ. ಸರ್ಕಾರದಿಂದ ಸಾಕಷ್ಟು ಉತ್ತೇಜನ ಬರ್ತಾ ಇದೆ, ಆದರೆ ರೈತರು ಹಿಂದೇಟ್ ಹಾಕ್ತಾ ಇದ್ದಾರೆ. ಇದಕ್ಕೆ ಕಾರಣ, ಅದಕ್ಕೆ ಇಲ್ಲಿ ಕಾಳುಮೆಣಸು ಚೆನ್ನಾಗಿ ಬರ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಇರಲಿ, ಮಲೆನಾಡು ಇರಲಿ, ಅರೆ ಮಲೆನಾಡು ಇರಲಿ, ಇಲ್ಲಿ ಅಡಿಕೆ ತೋಟದಲ್ಲಿ ಬಹುವಾಗಿ ಕಾಳುಮೆಣಸನ್ನು ಬೆಳೆಯಲಾಗ್ತಾ ಇದೆ ನೋಡ್ರಿ. ಈ ಅಡಿಕೆ ತೋಟದ ಜೊತೆ ಬೆಳೆಯಬೇಕಾದ್ರೆ ನಾವು ಕಾಳುಮೆಣಸು ಒಂದೇ ನೋಡ್ಲಿಕ್ಕೆ ಆಗೋಲ್ಲ. ಅಡಿಕೆ ಮತ್ತು ತೋಟ ನಿರ್ವಹಣೆ ಬಹಳ ಮುಖ್ಯ. ನಾವು ತೋಟದಲ್ಲಿ ನೆರಳ ನಿರ್ವಹಣೆ, ಮಣ್ಣು ಸುಧಾರಣೆ, ಬಸಿಗಾಲುವೆ ನಿರ್ವಹಣೆ, ಗೊಬ್ಬರ ಪೂರೈಕೆ, ಇತ್ತ ಬಹಳಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೋಡ್ರಿ, ಈಗ ನಾವು ಕಾಳುಮೆಣಸು ಅಡಿಕೆ ತೋಟದಲ್ಲಿ ಕಾಳುಮೆಣಸು ಇತ್ತು ಅಂತಂದ್ರೆ ಮಳೆಗಾಲದಲ್ಲಿ ಮೇ ಜೂನ್ ತಿಂಗಳಲ್ಲಿ ಕಾಳುಮೆಣಸಿಗೆ ವಿಶೇಷವಾಗಿ ಅಧಿಕವಾಗಿ ನೆರಳು ಕೊಡುವಂತಹ ತೊಂಗೆಗಳನ್ನು ನಾವು ತೆಗಿಬೇಕಾಗುತ್ತೆ. ಸುತ್ತಲೂ ವಿಶೇಷವಾಗಿ ಅಧಿಕ ನೆರಳು ಬರುವಂತಹ ಪ್ರದೇಶದಲ್ಲಿ ಕಾಳುಮೆಣಸಿಗೆ ಹೆಚ್ಚಿನ ಬಿಸಿಲು ಬೀಳುವಂಗೆ ಮಾಡಿಕೊಡ್ಬೇಕಾಗುತ್ತೆ. ಎಲೆಗಳ ಮೇಲೆ ಅಧಿಕ ಬಿಸಿಲು ಬಿದ್ದರಷ್ಟೇ ಬೆಳೆಗಳ ಕಾಳುಮೆಣಸಲ್ಲಿ ಹೂವು ಕಾಯಿ ಕಚ್ಚಿ ಅಧಿಕ ಉತ್ಪನ್ನ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅದರಲ್ಲೂ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಕ್ರಾಪ್ ಸಫರ್ಸ್ ಡ್ಯೂ ಟು ಡೆಫಿಶಿಯನ್ಸಿ ಆಫ್ ಲೈಟ್. ಈಗೇನ ಮೋಡ ಕವಿದ ವಾತಾವರಣ ಇರೋದ್ರಿಂದ ತೋಟದೊಳಗೆ ಅಧಿಕ ಅಥವಾ ಅಧಿಕ ಬಿಸಿಲು ಪ್ರಮಾಣ ಬೀಳಬೇಕು. ಅಡಿಕೆ ಮೊದಲೇ ಹಂತದಲ್ಲಿ ಇರೋದ್ರಿಂದ ಟಾಪ್ ಮೋಸ್ಟ್ ಕ್ಯಾನೋಪಿಯಲ್ಲಿ ಇರೋದ್ರಿಂದ ಅದಕ್ಕೆ ಸಾಕಷ್ಟು ಬಿಸಿಲು ಬೀಳುತ್ತೆ, ತೊಂದರೆ ಆಗಲ್ಲ. ಕೆಳಗಡೆ ಇರುವ ಕಾಳುಮೆಣಸಿಗೆ ನೆರಳಾಗಬಾರದು. ಎರಡನೇದಾಗಿ ಅಡಿಕೆ ತೋಟದಲ್ಲಿ ಮೇ ಜೂನ್ ತಿಂಗಳಲ್ಲಿ ಪ್ರಪ್ರಥಮವಾಗಿ ಗೊಬ್ಬರ ಹಾಕೋದಕ್ಕಿಂತ ಮೊದಲೇ ನಾವು ಸುಣ್ಣ ಹಾಕ್ಬೇಕು ನೋಡ್ರಿ. ಸುಣ್ಣ ಯಾಕೆ ಹಾಕ್ಬೇಕು, ನಾನು ಸುಣ್ಣ ಹಾಕ್ಬೇಕಂತ ಕಳ ಖಂಡಿತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮಣ್ಣು ಹುಳಿ ಆಗಿ ಇದ್ದೇ ಇರುತ್ತೆ. ನಾವು ಪರೀಕ್ಷೆ ಮಾಡಲಿ ಮಾಡದೇನೆ ಇರಲಿ, ಮಾಡಲಿ ಮಾಡದೇ ಇಲ್ಲಿ ಸಾಮಾನ್ಯವಾಗಿ ನಾವು 1 ಎಕರೆಗೆ 1-2 ಕಿಲೋ ಆಗುವಷ್ಟು ಸುಣ್ಣ ಬಳಕೆ ಮಾಡಬೇಕು. ಒಂದು ಗಿಡ ಸುತ್ತಲೂ ಅಂದ್ರೆ ಅಂತರದಲ್ಲೂ ಮಧ್ಯ ಸುಣ್ಣ ಒಂದು ಗಿಡಕ್ಕೆ ಹಾಕೋದಿಲ್ಲ, ಮಧ್ಯದಲ್ಲಿ ಅಥವಾ 1 ಎಕರೆ ಪ್ರದೇಶಕ್ಕೆ 2 ಕ್ವಿಂಟಲ್ ಆಗುವಷ್ಟು ಸುಣ್ಣ ಹಾಕೊಂಡು ಮಣ್ಣಿನ ಸುಧಾರಣೆ ಮಾಡ್ಕೋಬೇಕು. ಇದನ್ನ ಯಾಕೆ ಹಾಕ್ಬೇಕು ಅಂತ ರೈತರು ಮನದಟ್ಟು ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ ಸುಣ್ಣ ಹಾಕೋದ್ರಿಂದ ಮಣ್ಣಿನ ರಸಸಾರ ಒಂದು ಹಂತಕ್ಕೆ ಬಂದು ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳು ಅಂದ್ರೆ ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳು ಗಿಡಕ್ಕೆ ಲಭ್ಯವಾಗುತ್ತೆ. ಈಗ ಅಲ್ಲದೆ ಮಣ್ಣು ಸುಣ್ಣ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರುವ ರಸಸಾರ ಏರುಪೇರಾಗಿ ಪೋಷಕಾಂಶಗಳು ಮಣ್ಣಿನಲ್ಲಿ ಇರುತ್ತೆ ಮತ್ತು ಗಿಡಗಳಿಗೆ ಸಿಗೋದಿಲ್ಲ. ಈ ಹಂತದಲ್ಲಿ ನಾವು ಸುಣ್ಣ ಹಾಕುವುದು ಲೋ ಕಾಸ್ಟ್ ಇನ್ಪುಟ್ ಅಂತಾನೆ ಹೇಳ್ಬಹುದು. ಗೊಬ್ಬರ ಕೊಡೋಕ್ಕಿಂತ 15 ದಿನ ಮೊದಲು ಸುಣ್ಣ ಹಾಕುವುದೇ ಹೇಳ್ತೀವಿ. ಪ್ರಥಮ ಮಳೆ ಬಿದ್ದ ಕೂಡಲೇ 1 ಎಕರೆ ಪ್ರದೇಶಕ್ಕೆ ಕನಿಷ್ಠ 1-4 ಚೀಲ ಅಥವಾ 2 ಕ್ವಿಂಟಲ್ ತನಕ ಸುಣ್ಣ ಹಾಕ್ಬೇಕು. ಅದು ಅಡಿಕೆ ಬೆಳೆಯೋಕೆ ಸಂಬಂಧ ಇಲ್ಲ, ಇದು ಭೂಮಿಗೆ 1 ಎಕರೆ ಭೂಮಿ ಪ್ರದೇಶಕ್ಕೆ. ಆಗ ಮಣ್ಣು ಸುಧಾರಣೆ ಆಗುತ್ತೆ, ಇದರಿಂದ ಅನೇಕ ಲಾಭವಿದೆ, ಬೆಳೆ ಉತ್ಪನ್ನ ಜಾಸ್ತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಇತ್ತು ಅದೇ ರೀತಿ ಕೆಲವೊಂದು ರೋಗ ನಿರ್ವಹಣೆಗೂ ಚೆನ್ನಾಗಾಗುತ್ತೆ. ಎರಡನೇದಾಗಿ ನೋಡ್ರಿ, ಈ ಪ್ರದೇಶ ಅಡಿಕೆ ಇರಲಿ ಕಾಳುಮೆಣಸು ಇರಲಿ ಇತರೆ ಉಪ ಬೆಳೆಗಳಿರಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಅಧಿಕ ನೀರಿನಿಂದ ಸಮಸ್ಯೆಗಳು ಜಾಸ್ತಿ ಆಗಿದೆ ಹೊರತು ನೀರಿನ ಶಾರ್ಟೇಜ್ ಇಂದ ಅಷ್ಟು ಸಮಸ್ಯೆ ಇಲ್ಲ. ನಮ್ಮಲ್ಲಿ ಎಕ್ಸೆಸ್ ಆಫ್ ವಾಟರ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್ ದನ್ ದಿ ಡೆಫಿಷಿಯನ್ಸಿ ಆಫ್ ಇಟ್ ಅಂತ ಹೇಳ್ತೀವಿ. ಈಗ ಅದು ಕಾಳುಮೆಣಸು ಇರಲಿ ಅಡಿಕೆ ಇರಲಿ, ಅಡಿಕೆಲ್ಲಂತೂ ಹಿಡಿಮುಂಡಿಗೆ ರೋಗ, ಕೊಳೆ ರೋಗ, ಅಡಿಕೆ ಕಾಯಿ ಒಡೆಯೋದು ಮತ್ತು ಅಂಡಡಿಕೆ ರೋಗ, ಅನೇಕ ರೋಗಗಳಿವೆ, ಅಣಬೆ ರೋಗ, ಇವೆಲ್ಲ ನೀರು ಹೆಚ್ಚಾಗಿರೋದ್ರೆ ಬಸಿಗಾಲುವೆ ಸರಿಯಾಗಿರೋದ್ರಿಂದ ಬರುತ್ತೆ. ಅದರಲ್ಲೂ ಕಾಳುಮೆಣಸಿನಲ್ಲಂತೂ ಸೂಟ್ ರೋಗ, ಬುಡಗೊಳೆ ರೋಗ ಇದೆಯಲ್ಲ, ಇದು ನೀರಿನಲ್ಲಿ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆದಾಗ ಬರುತ್ತೆ. ಅದಕ್ಕೆ ಬಸಿಗಾಲುಗಳ ನಿರ್ವಹಣೆ, ಈ ಮಳೆಗಾಲ ಆರಂಭದಲ್ಲಿ ಬಸಿಗಾಲುಗಳು ಆಳವಾಗಿದ್ದು ಸಾಕಷ್ಟು ನೀರು ಬಚ್ಚಿಸೋಗುವಂತೆ ನಾವು ಡಿಸಿಲ್ಟಿಂಗ್ ಅದನ್ನ ಹೂಳೆತ್ತಿ ಅದನ್ನ ಚೊಕ್ಕ ಮಾಡಬೇಕಾಗುತ್ತೆ. ಅದ ನಂತರ ನಾವು ಕಸಗಳನ್ನ ತೆಗೆದು ಸರಿಯಾದ ಸೂಕ್ತ ಪ್ರಮಾಣದ ಗೊಬ್ಬರವನ್ನು ಕೊಟ್ಟು ತೋಟ ನಿರ್ವಹಣೆ ಮಾಡಬೇಕು. ನೀವು ಆವಾಗಲೇ ಹೇಳ್ತಾ ಇದ್ರಿ, ಈ ಪ್ರದೇಶದಲ್ಲಿ ಅಧಿಕ ಮಳೆ ಆಗಿರೋದ್ರಿಂದ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಫೈಟೋಪ್ಸರ ಅಂತ ಶಿಲೀಂಧ್ರ ಇದೆ, ಅದು ನಾವು ಅಡಿಕೆ ತೋಟದ ಅದಕ್ಕೆ ಅಡಿಕೆ ತೋಟ ಈ ಶಿಲೀಂಧ್ರಕ್ಕೆ ಗೆಸ್ಟ್ ಹೌಸ್ ಅಂತ ಹೇಳ್ತೀವಿ. ಈ ಶಿಲೀಂಧ್ರ ಉತ್ತೇಜನವಾಗಿ ಬೆಳಲಿಕ್ಕೆ ಬಹಳ ಪೂರಕ ಆಗಿದೆ. ಈ ಹಿನ್ನೆಲೆಯಲ್ಲಿ ಮಳೆ ಬಿತ್ತು, ಮೇ ಜೂನ್ ಫಸ್ಟ್ ಮಳೆ ಬಿತ್ತು ಅಥವಾ 2ನೇ ಮಳೆ ಬಿತ್ತು 15 ದಿನದಲ್ಲೇ ಈ ಶಿಲೀಂಧ್ರ ಲಘು ಸುಹಲುಸಾಗಿ ಬೆಳೆದು ರೋಗಕ್ಕೆ ಕಾರಣ ಆಗುತ್ತೆ. ಮತ್ತೊಂದು ವಿಶೇಷತೆ ನೋಡ್ರಿ, ಈ ಫೈಟೋಪ್ಸರ ಬೇರೆ ಬೇರೆ ಸ್ಪೀಸೀಸ್ ಇದೆ. ಈ ಶಿಲೀಂಧ್ರ ಅಡಿಕೆಗೂ ರೋಗ ಬರುತ್ತೆ, ಕಾಳುಮೆಣಸಿಗೂ ರೋಗ ಬರುತ್ತೆ, ಏಲಕ್ಕಿಗೂ ರೋಗ ಬರುತ್ತೆ, ತೆಂಗಿಗೂ ರೋಗ ಬರುತ್ತೆ, ಎಲ್ಲದಕ್ಕೂ ಇಟಿಸ್ ಅಂದ್ರೆ ಬಹಳಷ್ಟು ತೋಟದ ಮತ್ತು ಸಾಂಬಾರು ಬೆಳೆಗಳಿಗೆ ಇದು ಶಿಲೀಂಧ್ರ ರೋಗಕ್ಕೆ ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲಾ ಬೆಳೆಗಳನ್ನು ಒಂದು ಶಿಲೀಂಧ್ರ ನಾಶಕದಿಂದ ನಾವು ಸಂರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಮಳೆಗಾಲ ಬಿದ್ದು ಮಳೆ ಪ್ರಾರಂಭವಾಗುವ ಪ್ರಥಮ ಮಳೆ ಅಂದ್ರೆ ನಾವು ಸಾಮಾನ್ಯವಾಗಿ ಸಮರ್ ಏನಂತ ಹೇಳ್ತೀವಿ, ಬೇಸಿಗೆ ಮಳೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗಿರೋದಿಲ್ಲ, ಅದು ಆ ಈ ಸಮಯದಲ್ಲಿ ಇದೇ ಕರೆಕ್ಟ್ ಸ್ಟೇಜ್. ಮೇ ಕೊನೆ ವಾರದಿಂದ ಜೂನ್ 2ನೇ ವಾರ ತನಕ ಒಂದು ಮುಂಜಾಗ್ರತೆ ಕ್ರಮವಾಗಿ ಅಡಿಕೆ ಮತ್ತು ಕಾಳುಮೆಣಸಿಗೆ ಮೊಯ್ಲು ತುತ್ತ ದ್ರಾವಣವನ್ನು ಸಿಂಪಡಣೆ ಮಾಡ್ಲಿಕ್ಕೆ ಹೇಳ್ತೀವಿ. ಅನೇಕ ಶಿಲೀಂಧ್ರ ನಾಶಕಗಳೇ ಇವೆ, ಇದಕ್ಕಿಂತ ಚೆನ್ನಾಗಿದ್ದದ್ದು ಇದೆ. ಆದ್ರೆ ನಮಗೆ ಮೊಯ್ಲು ತುತ್ತದ ದ್ರಾವಣ ನಮ್ಮ ರೈತರು ಒಪ್ಕೊಂಡಿದ್ದಾರೆ, ಬಹಳ ವರ್ಷದಿಂದ ರೈತರು ಬಳಸ್ತಾ ಇದ್ದಾರೆ. ಸೂಕ್ತವಾಗಿ ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಇದರಷ್ಟು ಒಳ್ಳೇದು ಯಾವುದೂ ಇಲ್ಲ. ನಿಮ್ಗೆ ಮತ್ತೊಂದು ಈ ಮಾತಿನಲ್ಲಿ ಈ ಟೈಮ್ನಲ್ಲಿ ಹೇಳ್ಕೊತ ನೋಡಿ ನೋಡ್ರಿ, ಈಗ ಮೊಯ್ಲು ತುತ್ತರ ದ್ರಾವಣ ಶಿಲೀಂಧ್ರ ನಾಶಕ, ಅದರಲ್ಲಿ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಅಂತ ಸೇರಿಸ್ತೀವಿ, ತುತ್ತ ಮತ್ತು ಸುಣ್ಣ. ಇದರಲ್ಲಿ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ರೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಅದು ಕ್ಯಾಲ್ಸಿಯಂ ಏನಿದೆ ಅಲ್ಲ ಅದು ನಮ್ಮ ಬೆಳೆಗಳಿಗೆ ಬೇಕಾದ ಸತ್ವಾಂಶ. ತಾಮ್ರ ಸಲ್ಫೇಟ್ ನಲ್ಲಿ ತಾಮ್ರ ಮತ್ತು ಸಲ್ಫರ್ ಇರುತ್ತೆ, ಇದೆರಡು ಬೆಳೆಗಳಿಗೆ ಬೇಕಾದ ಸತ್ವಾಂಶ. ನಾವು ಇದನ್ನ ಸಿಂಪಡಣೆ ಮಾಡೋದ್ರಿಂದ ಗಿಡಗಳಿಗೆ ಬೆಳವಣಿಗೆಗೂ ಪೂರಕವಾಗಿರುತ್ತೆ ಮತ್ತು ಶಿಲೀಂಧ್ರ ನಾಶಕವಾಗಿಯೂ ಕೆಲಸ ಮಾಡುತ್ತೆ. ಇದು ಬಹಳ ಬಹಳ ಬಹಳ ಮುಖ್ಯವಾದ ಅಂಶ. ಅಡಿಕೆ ತೋಟದ ನಿರ್ವಹಣೆಯಲ್ಲಿ ಅಡಿಕೆ ತೋಟಗಳ ಗಿಡಗಳನ್ನು ಕಾಳುಮೆಣಸಿರಲಿ ಅಡಿಕೆಯಲ್ಲಿ ಸಂರಕ್ಷಣೆ ಮಾಡಬೇಕಾದ್ರೆ ಮುಂಜಾಗ್ರತಾ ಸಿಂಪರಣೆಯಾಗಿ ನಾವು ಮೊಯ್ಲು ತುತ್ತವನ್ನು ಮಳೆಗಾಲ ಆರಂಭದಲ್ಲಿ 1% ಪ್ರಮಾಣದಲ್ಲಿ ತೋಟದ ಎಲ್ಲಾ ಬೆಳೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಕೆಲವೊಂದು ನಮ್ಮ ಕೃಷಿ ಭಾಗದಲ್ಲಿರೋ ಕೆಲವು ರೈತರು ನಮಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರು ಬದುವಿನಲ್ಲಿರೋ ಕಳೆಗಳ ಮೇಲೆ ಸಿಂಪರಣೆ ಮಾಡುತ್ತಾರೆ. ಒಳ್ಳೆ ರೀತಿ ಯಾವುದೇ ಪ್ರದೇಶದಲ್ಲಿ ಆ ಶಿಲೀಂಧ್ರ ಕೂತ್ಕೊಂಡಿರಬಾರ್ದು. ಯಾಕಂದ್ರೆ ಒಮ್ಮೆ ಕೂತ್ಕೊಂಡಿತ್ತು ಅಂತಂದ್ರೆ ಅದು ಮಣ್ಣಿನಲ್ಲಿ ಆಶ್ರಯ ಪಡೆಯುತ್ತೆ, ಅದು ಮತ್ತೆ ನಿರಂತರವಾಗಿ ರೋಗಕ್ಕೆ ಕಾರಣ ಆಗುತ್ತೆ. ಇದೇ ಸಿಂಪರಣೆಯನ್ನು 3 ಸಾರಿ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ನಾವು ಮೇ ಜೂನ್ದಲ್ಲಿ ಸಿಂಪರಣೆ ಮಾಡಿದಂತಂದ್ರೆ ಆದ್ರೆ ಅದರ ಪರಿಣಾಮಕಾರಿ ಗುಣ 45 ದಿನದಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಎರಡನೇ ಸಿಂಪರಣೆಯನ್ನು 1 ತಿಂಗಳ 30-45 ದಿನಗಳ ಮಾಡಬೇಕು. ಮಳೆ ಇಲ್ಲದೆ ಹೋದಾಗ ಅದ್ರ ಜೊತೆಗೆ ನಾವು ಸಾಮಾನ್ಯವಾಗಿ ಒಂಟು ದ್ರಾವಣ ಅಥವಾ ಈಗ ನಾವು ಆಫ್ಸೈಟಿ ಅಥವಾ ಫಾರ್ಮೆಟ್ ಅಗ್ರೋವೆಟ್ ದ್ರಾವಣ ಅಥವಾ ಇವನ್ನ ನಾವು ಶಾಂಪೂ ದ್ರಾವಣವನ್ನು ಮಿಕ್ಸ್ ಮಾಡಬಹುದು. ಮಾಡಿಕೊಂಡು ಸಿಂಪರಣೆ ಮಾಡೋದ್ರಿಂದ ಅದಕ್ಕೆ ತೋಟ ಪ್ರಮುಖವಾದ ಸಮಸ್ಯೆ ಅದೇ ಕೊಳೆ ರೋಗ, ಕಾಳುಮೆಣಸಿನ ಬುಡಗಳ ರೋಗ ನಿರ್ವಹಣೆ ಆಗುತ್ತೆ. ಎಲೆ ಚಿಕ್ಕ ರೋಗ ಇವೆಲ್ಲ ಬಹಳ ಒಂದು ರೈತರಿಗೆ ಗೊತ್ತೇ ಇದೆ. ಅಡಿಕೆ ಇರಲಿ ಕಾಳುಮೆಣಸು ಇರಲಿ, ನಾವು ಒಂದು ಅಡಿಕೆ ಮರಕ್ಕೆ ಗೊಬ್ಬರ ಹಾಕಿದ್ರೆ ಅಂತಂದ್ರೆ ಅಡಿಕೆ ತನ್ನದೇ ಗೊಬ್ಬರ ಬೇರೆ, ಕಾಳುಮೆಣಸು ಬೇರೆ ಅಂತ ಇರೋದಿಲ್ಲ. ಪ್ರತ್ಯೇಕವಾಗಿ ಪೂರ್ಣ ಗೊಬ್ಬರವನ್ನು ಅಡಿಕೆ ಬೇಕಾದ ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ, ಕಾಳುಮೆಣಸು ಬೇಕಾದ ಗೊಬ್ಬರವನ್ನು ಪ್ರತ್ಯೇಕವಾಗಿ ಮತ್ತು ಪೂರ್ತಿಯಾಗಿ ನಾವು ನಿರ್ವಹಣೆ ಮಾಡಿದಾಗ ಬೆಳೆಗಳ ನಾವು ನಿರೀಕ್ಷಿತ ಬೆಳವಣಿಗೆ ಆಗುತ್ತೆ. ಈಗ ಗೊಬ್ಬರ ವಿಷಯಕ್ಕೆ ಬಂದಾಗ ನಾನು 2 ಮಾತು ಹೇಳಲೇಬೇಕಾಗುತ್ತೆ. ಇದು ಅಧಿಕ ಮಳೆ ಬೆಳೆ ಪ್ರದೇಶ, ಗೊಬ್ಬರಗಳ ಆಯ್ಕೆಯನ್ನು ಬಹಳ ಮುಖ್ಯ. ಸಾರಜನಕ, ರಂಜಕ, ಪೊಟ್ಯಾಶ್ ಯಾವ ರೂಪದಲ್ಲಿ ಇರಬೇಕು ಅಂತ ಹೇಳಿ ಬಹಳ ರೈತರಿಗೆ ಗೊತ್ತೇ ಇದೆ. ಸಾರಜನಕ ಸಾಮಾನ್ಯವಾಗಿ ಯೂರಿಯಾ ರೂಪದಲ್ಲಿ ಕೊಡ್ತಾರೆ. ಅದರಲ್ಲೂ ನಾನು ಹೇಳ್ಬೇಕಂತಂದ್ರೆ ರಂಜಕದ ಗೊಬ್ಬರ ಆಯ್ಕೆ ಬಹಳ ಮುಖ್ಯ. ಈ ಪ್ರದೇಶದಲ್ಲಿ ನಾವು DAP ಆಯ್ಕೆ ಮಾಡದೇ ಇರೋದು ಒಳ್ಳೆಯದು. ಶಿಲಾರಂಜಕ ಬಹಳ ಸೂಕ್ತವಾಗಿದೆ. ಇದು ಶಿಲಾರಂಜಕ ಅಂದ್ರೆ ನಮ್ಮ ಸಾವಯವ ಕೃಷಿಯಲ್ಲೂ ಅದನ್ನು ಬಳಕೆಗೆ ಒಪ್ಪಿಕೊಂಡಿದ್ದಾರೆ. ಯಾಕೆಂದ್ರೆ ಇದು ಶಿಲೆಯ ಪುಡಿ ನೈಸರ್ಗಿಕ. ಇದು ಉತ್ತರ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಮತ್ತು ಮಲೆನಾಡು ಭಾಗದ ರೈತರು ಸಾಮಾನ್ಯವಾಗಿ ಸಾವಯವ ಕೃಷಿಗೆ ಒತ್ತು ಕೊಡ್ತಾರೆ, ರಾಸಾಯನಿಕದಿಂದ ದೂರ ಇರ್ತಾರಲ್ಲ. ಆ ಹಿನ್ನೆಲೆಯಲ್ಲಿ ಶಿಲಾರಂಜಕ ಸುಣ್ಣ ಬಳಸುವಷ್ಟೇ ಬಹಳ ಮುಖ್ಯ. ಯಾಕಂತಂದ್ರೆ ಇದರಲ್ಲಿ ಮಣ್ಣಿನ ರಸಸಾರ ಸುಧಾರಣೆ ಗುಣನೂ ಇರುತ್ತೆ ನೋಡ್ರಿ. ಸಾರಜನಕ, ರಂಜಕ, ಪೊಟ್ಯಾಶ್. ನಾನು ಇದಕ್ಕಿಂತ ಹೇಳೋಕೆ ಅಂತಂದ್ರೆ ಈಗಿನ ದಿನದಲ್ಲಿ ನಾವು ಕಳೆದ 2-3 ದಶಕಗಳಿಂದ ಗೊಬ್ಬರ ಅಂದ್ಕೊಳ್ಳೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತ ಹೇಳ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನಾವು ರೀಸೈಕ್ಲಿಂಗ್ ಆಫ್ ಪ್ಲಾಂಟೇಶನ್ ವೇಸ್ಟ್. ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ 5 ಟನ್ ಅಷ್ಟು, ಒಂದು ಹೆಕ್ಟರ್ಗೆ 5 ಟನ್ ಅಷ್ಟು ಪ್ಲಾಂಟೇಶನ್ ತ್ಯಾಜ್ಯ, ಅಡಿಕೆ ಮರದ ಎಲೆ, ಕಾಯಿಯ ತೊಟ್ಟು, ಅಡಿಕೆ ಸಿಪ್ಪೆ ಲಭ್ಯ ಇರೋದ್ರಿಂದ ಯಥೇಚ್ಛವಾಗಿ ಸಾವಯವ ಗೊಬ್ಬರವನ್ನು ಬಳಸ್ಕೊಳ್ಬೇಕಾಗುತ್ತೆ. ಸಾಮಾನ್ಯ ಒಂದ್ ಅಡಿಕೆ ಮರಕ್ಕೆ 20 ಕೆಜಿ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ. ಕೊಟ್ಟ ನಂತರ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಕೊಡಬೇಕಾಗುತ್ತೆ. ಅದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಅಡಿಕೆ ಮರ ಕೊಟ್ಟದ್ದೇ ಅದೇ ಗೊಬ್ಬರನು ಕಾಳುಮೆಣಸಿಗೆ ಬೇಕಾಗುತ್ತೆ. ಅದು ಮಣ್ಣಿನ ಸುಧಾರಣೆ ಮತ್ತು ಮಣ್ಣು ಗುಣಧರ್ಮವನ್ನು ಇಟ್ಕೊಳ್ಳಿಕ್ಕೆ ಬಹಳ ಪೂರಕವಾಗಿದೆ. ಮಣ್ಣಿನ ಗುಣಧರ್ಮ ಅಂತಂದ್ರೆ ಮಣ್ಣಿನಲ್ಲಿ ಮಿನರಲ್ ಮ್ಯಾಟರ್ ಅವನಾಂಶ, ಸಾವಯವ ಪದಾರ್ಥ ಆರ್ಗ್ಯಾನಿಕ್ ಮ್ಯಾಟರ್, ಮಣ್ಣಿನ ಗಾಳಿ, ಮಣ್ಣಿನ ನೀರಿನ ಅಂಶ, ಇವು 4 ಇರಬೇಕಾಗುತ್ತೆ. ಇದು ಅಲ್ಲದೆ ನಮ್ಮ ಉತ್ತರ ಕನ್ನಡದ ರೈತರು, ನಾನು ಬಹಳಷ್ಟು ರೈತರು ನೋಡಿದ್ದೇನೆ, ಬಹಳ ಜನರು ನಾವು ಟ್ರೈಕೋಡರ್ಮಾ, ಮೆಟ್ರೈಜಿಯಂ, PSB, ZSP ಎಲ್ಲ ಹೇಳ್ತೀವಲ್ಲ, ಇವರೆಲ್ಲ ಅದನ್ನೆಲ್ಲ ರೈತರು ಕಂಡುಕೊಂಡು ಸಗಣಿ ರಾಡಿ ಹಾಕ್ತಾರೆ. ಬಹಳ ಒಳ್ಳೆ ಪದ್ಧತಿ. ಒಂದು ಸಗಣಿ ರಾಡಿ ಅಥವಾ ಈಗ ಬಯೋಡೈಜೆಸ್ಟರ್ ರೀ, ಒಂದು ಅಡಿಕೆ ಮರದಲ್ಲಿ ಒಂದು ಅಥವಾ 2 ಲೀಟರ್ ಹಾಕಬೇಕಾಗುತ್ತೆ. ಅದು ಅಡಿಕೆ ಮರದ ಅದನ್ನು ಬಯೋಡೈಜೆಸ್ಟ್ ಹಾಕೋದ್ರಿಂದ ಅವರು ರೈತರು ಉತ್ತಮ ಪರಿಣಾಮ ಕಂಡುಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದ ಬಗ್ಗೆ ಕೆಲವೊಂದು ರೈತರು ಟ್ರೈಕೋಡರ್ಮಾ ಮತ್ತು ಮೆಟ್ರೈಜಿಯಂ ಒಂದು ಶಿಲೀಂಧ್ರ ನಾವನ್ನು ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕು ಪದ್ಧತಿನ ಬಹಳ ಉತ್ತಮ ಅಂತ ಕಂಡುಕೊಂಡು ಅಂತ ರೈತರು ಈ ರೋಗ ಮುಕ್ತವಾದ ತೋಟವನ್ನು ಮೇಂಟೈನ್ ಮಾಡ್ಲಿಕ್ಕೆ ಸಕ್ಸಸ್ ಆಗಿದ್ದಾರೆ. ಇದ್ರಲ್ಲಿ ನೋಡ್ರಿ, ನಾನು ಇದ್ರ ಜೊತೆ ಅಡಿಕೆ ಬಗ್ಗೆ ಹೇಳಿದೆ. ಇದೇ ರೀತಿ ಕಾಳುಮೆಣಸನ್ನು ಅಡಿಕೆಯ ಉತ್ತರ ದಿಕ್ಕಿನಲ್ಲಿ, ಅಡಿಕೆ ಮಾಡಲು ಉತ್ತರ ದಿಕ್ಕಿನಲ್ಲಿ ಹಚ್ಚುತ್ತಾರೆ. ಸಾಮಾನ್ಯವಾಗಿ ಉತ್ತರ ದಿಕ್ಕಿನಲ್ಲಿ ಹಚ್ಚೋದ್ರಿಂದ ಇಳಿ ಬಿಸಿಲು, ಪೂರ್ವ ಪಶ್ಚಿಮ ಮತ್ತು ದಕ್ಷಿಣದಿಂದ ಬೀಳೋ ಬಿಸಿಲು ಮರಕ್ಕೆ ಕಡಿಮೆ ಆಗಿ ಗಿಡಗಳ ಅಭಿವೃದ್ಧಿ ಚೆನ್ನಾಗುತ್ತೆ. ಅಡಿಕೆ ಮರದಿಂದ ಸಾಮಾನ್ಯವಾಗಿ 2.5 ಅಡಿ ದೂರದಲ್ಲಿ ಅಥವಾ 2 ಅಡಿ ದೂರದಲ್ಲಿ ಕಾಳುಮೆಣಸನ್ನು ಹಚ್ಚಬೇಕಾಗುತ್ತೆ. ಒಂದು ಮರಕ್ಕೆ 2 ಬಳ್ಳಿ ಹಚ್ಚಿದ್ರೆ ಒಳ್ಳೆಯದು. ಹಚ್ಚಿದ ನಂತರ ನಾನು ಆವಾಗಲೇ ಹೇಳ್ದಂಗೆ ಅಡಿಕೆ ಮರಕ್ಕೆ 20 ಕೆಜಿ ಗೊಬ್ಬರ ಅಂದ್ರೆ ಕೊಟ್ಟ ನಂತರ ಕಾಳುಮೆಣಸಿಗೆ 10 ಕಿಲೋ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಪದಾರ್ಥವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಅಡಿಕೆ ಮತ್ತು ಕಾಳುಮೆಣಸಿಗೆ ರೈತರೆಲ್ಲ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಬೇವಿನ ಹಿಂಡಿ ಹಾಕುವುದು ಬಹಳ ಒಳ್ಳೆಯದು. ಅಡಿಕೆ ಮರಕ್ಕೆ ಸಾಮಾನ್ಯವಾಗಿ 1 ಕೆಜಿ ಬೇವಿನ ಹಿಂಡಿ, ಕಾಳುಮೆಣಸಿಗೆ 1/2 ಕಿಲೋ ಬೇವಿನ ಹಿಂಡಿ ಹಾಕಬೇಕಾಗುತ್ತೆ. ಇದು ಹಾಕಿ ಅದು ಈ ಮಳೆಗಾಲದ ಆರಂಭದಲ್ಲಿ ಹಾಕಬೇಕು. ನಾವು ಹಿಂಡಿ ಗೊಬ್ಬರ ಹಾಕೋದ್ರಿಂದ ಮಣ್ಣಿನಲ್ಲಿರುವ ಪೈಟೋಪ್ತರ ಶಿಲೀಂಧ್ರ ಮತ್ತು ಜಂತು ಹುಳುಗಳ ಸಮಸ್ಯೆ ಅಧಿಕವಾಗಿ ಕಡಿಮೆ ಆಗುತ್ತೆ. ಒಟ್ಟು ಇಷ್ಟೆಲ್ಲ ಮಾಹಿತಿ ಕೊಟ್ರಿ ಡಾಕ್ಟರ್ NK ಹೆಗಡೆಯವರೇ. ಇನ್ನೂ ಕೂಡ ಅನೇಕ ವಿಷಯ ಕುರಿತು ನಿಮ್ಮ ಜೊತೆ ಇನ್ನೊಂದ್ಸಲ ಫೋನ್ ಮಾಡ್ತೇನೆ. ಈ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ತೋಟದಲ್ಲಿ ಕಾಳುಮೆಣಸು ಬೆಳೆ ನಿರ್ವಹಣೆಯ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿರುವ ಡಾ ಎನ್ಕೆ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಕಾಲಿ ಸಂಕಯ್ಯ ಗೊಂಡ ಅವರಿಂದ ಗೊಂಡ ಸಂಪ್ರದಾಯದ ಹಾಡುಗಳು. ಪಂಚಳದ ಎಲಬೆ ಕಡಕೆ ಬೇಕೆ ಲತ ಮಂದಿರು ಬೇಕೆ ಗೊರೋತಿರೇತೋ ಬೇಕೆ ಗರದಿ ಹೆಣ ಮಕ್ಕಳು ಅಮಿಯಂಡ ಕೋಗೆ ಬರ ಅಮಿ ಕೂಡ ಪೋಯಿ ಸೈಲ ಮಿಂಡ ಮುರಸೋತೆ ಬರಿ ಬಾರೇ ಮುರಸೋತೆ ಬಲಿ ಬಾರೆ ಬಾಳಂತಿ ಬಲದಿ ಬದಕಯ್ಯ ಮುಗಿ ಬಾರೇ ಬದಕಯ್ಯ ಮುಗಿ ಬಾರೆ ಬಾಳಂತಿ ಕೈ ಮುಗದಿ ಕಾಯ ವಡೆ ಮಿಂದಲ್ಲೇ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಕಾಜಿ ಕೈ ಕರಿಯ ಮಣಿ ಕೈ ಬಾಳಂತಿ ವಲಾಡಿ ಮೀವ ಕರೆ ಕಬೇಣ ಮೇಲೆ ರೋಲರ ಸೇನ ಬಿರಸು ನಿರನಿ ಸಾಜ ಗಂಧ ಬಾಳಂತಿ ಮಿಂದಲ್ಲೋರಿಯ ಕೆರೆ ಬಾಳಂತಿ ಸೊಂಟ ಕೈಗಳರ ನೊರಗೆ ಜೇನೊಡಗೆ ದಗುಮ್ಮೋಗೈ ಬರದ ತುಂಬಿ ಮರದೇನಿ ಬೆಳಗ ಮುಂಚೆದ್ದೆ ಮಕಮಾರಿ ತಳಕಂಡಿ ಬಟ್ಟರ ಮನೆಗೆ ನಡೆ ಬಟ್ಟಾರ ಮನಗೆ ನಡ್ದಾಳೆ ಗೌರಮ್ಮ ಬಟ್ಟಾರಲ ಕೈಲೆ ಅನ ಬಂದಿ ಗೋಪಿ ಎನ ತಾನವಿಲ್ಲೆ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂಗಿಗೂ ತಾಯಿಗೂ ಬಾಗಿಯನೇ ತಂದ ಅಟ್ಟನ ಮಾತ ಕಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಟ್ಟಗ ಏಣಿ ಚಾಚಳೆ ಗೋಪಿ ತೊಟ್ಲಂದ ನಾರ ತಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮೆಕ್ಕಿದ ಕೆಂಪೆ ತಲದಿ ಮುಂಬಾತೆ ಗುಮ್ಮ ಗೈಲಂಬ ಕೀಲನ ಜಡಿಯ ಗೋಪಿ ಗಬ್ಬ ಗಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಪ್ರಗದೆ ಬಣ್ಣದ ಅಲೋತ್ರ ಕಣ್ಣೋಡಿ ಮಾಕದ ನೋಡಿ ಮಕದ ಕುದುರಿ ಎರಿ ಕಂಡೇ ನೋಪು ಮಾನಿಗೆ ಬಣ ಕದ ಕುದುರಿ ಎರಿ ಕಂಡೇ ನೋಪು ಮಾನಿಗೆ ಬೋಳೋದಾಸನ ಮನ ಕೋಗೈ ದಾಸನು ಗಲದೆ ಕುಸೋ ಮುದರೆ ದಾಸನು ಗಲದೆ ಕುಸುಮೇಳಿದವೆ ಸಾಕ ಬಲ್ಲವಿಲಿ ಅಂದೇ ಬಲ್ಲ ಭಕ್ತಿ ಹೋಗೆ ಭಟ್ಟರ ಮನೆಗೋಗಿ ನೋಡಿದರೆ ಕುಂದುಳ ಪುಯ್ತಾಗ ತಗದೋದಿ ಭಟ್ಟರೆ ಅಳೆಯ ಮುರತಾನೆ ನೋಡೋಗೆ ಕೋದು ಸಿಂಗಾರು ಗಲದೆ ಕುಸೋದರೆ ಸಿಂಗಾರು ಗಲದೆ ಕುಸುಮರೆ ಬಂದ ಮುಗಿಲಿದವೆ ಸಕಿಲಿದ ಮಾತು ಬಲವಿಲ್ಲಿ ಅಂದೇ ಬಲ ದರ ಮಾಯಿ ಹೇಳಿದರೆ ಮುನ್ನ ಕುಯ್ತಾವ ತಾಗ ಕುಯ್ತಾವ ತಗದೋದಿ ಬಟ್ಟರೆ ಹೆಣ್ಣು ವಾರ ಹೊರಗೆ ಮುಸಿ ಮನ ಮಾಡಿದೆ ಬಂದು ತಮ್ಮ ಮಂಡಲ ನಲ್ಲೇ ಪರ ಬಪ್ಪರಗೆ ಟಗೆ ತಡಬಾರದು ತೊಣ್ಣೆ ರೂಪಾವಿ ತೋಡಿ ರೂಪಾಯಿ ತೊಡಿಯ ನೆಟ್ಟಿ ಗಂದೆ ಉಳಿಯ ನಿಶ್ವಾದೇ ಬ್ಯಾಳ ಕೊಟ್ಟೆ ನಂದಿ